ಆಕಾಶವಾಣಿ ಮಡಿಕೇರಿ, ಸಮಯ ಈಗ 6:51. ಮುಂದಿನ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಂಧವರೇ, ಸಂಬಾರು ಬೆಳೆಗಳಲ್ಲಿ ಜಾಯಿಕಾಯಿ ಅನೇಕರಿಗೆ ಪ್ರಿಯವಾದ ಬೆಳೆ. ಆಗಾಗ್ಗೆ ಬಳಕೆಯಾಗುವ ಜಾಯಿಕಾಯಿಯನ್ನು, ಜಾಪತ್ರೆಯನ್ನು ಇಷ್ಟಪಟ್ಟು ಬೆಳೆಸಲಿಕ್ಕೆ ಹೋಗ್ತಾರೆ, ಕೆಲವೊಬ್ಬರಿಗೆ ಆಗಿಲ್ಲ. ಕೊಡಗಿನಲ್ಲಿ ಜಾಯಿಕಾಯಿಯನ್ನು ಬೆಳೆಸ್ಬೋದು ಅಂತ ಅಂದ್ಕೊಂಡು ಈ ನಿಟ್ಟಿನಲ್ಲಿ ಅಧ್ಯಯನ ಮಾಡಿರೋರು ಹೇಳೋದಿದೆ. ಕೆಲವೊಬ್ಬರು ಕೃಷಿಕರು ಬೆಳೆಸಿ ಆನಂದ ಪಟ್ಟಿದ್ದಾರೆ. 1, 2, 4, 5, 10 ಗಿಡಗಳನ್ನು, ಮರಗಳನ್ನು ಅಲ್ಲಲ್ಲಿ ಪೋಷಣೆ ಮಾಡಿರೋದಿದೆ. ಜಾಯಿಕಾಯಿ ಬೆಳೆಯೋದು ಸುಲಭ, ಹಾಗೆ ಬೇಡಿಕೆನೂ ಇದೆ ಅಂತ ಕೆಲವೊಬ್ಬರು ಮಾತಾಡೋದಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಮಡಿಕೇರಿ ತಾಲೂಕು ಅಪ್ಪಂಗಳದ ಭಾರತೀಯ ಸಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕಚೇರಿಯಲ್ಲಿ ವಿಜ್ಞಾನಿಯಾಗಿರುವ ಡಾಕ್ಟರ್ MS ಶಿವಕುಮಾರ್ ಅವರು ನಮ್ಮ ಜೊತೆಗೆ ಮಾತನಾಡ್ತಿದ್ದಾರೆ, ಈ ಬಗ್ಗೆ ವಿಚಾರಗಳನ್ನು ಮಂಡಿಸ್ತಿದ್ದಾರೆ. ಶಿವಕುಮಾರ್ ಅವರೇ, ಹೇಳಿ. ಎಲ್ರಿಗೂ ನಮಸ್ಕಾರ. ಜಾಯಿಕಾಯಿ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿರುವಂತಹ ಸಾಂಬಾರು ಬೆಳೆ. ಇದನ್ನ ಯಾವ ರೀತಿ ಅಂತ ಅಂದ್ರೆ, ಕೆಲವರು ಜಾಯಿಕಾಯಿ ಮತ್ತೆ ಜಾಯಿಪತ್ರೆ ಬೇರೆ ಅಂತಾನೂ ಕೂಡ ತಿಳ್ಕೊಂಡಿರೋರು ತುಂಬಾ ಜನ ಇದ್ದಾರೆ. ಜಾಯಿಕಾಯಿನ ವೈಜ್ಞಾನಿಕವಾಗಿ ಮಿರಿಸ್ಟಿಕಾ ಫ್ರಾಗ್ರೆನ್ಸ್ ಅಂತ ಕರಿತೀವಿ. ಇದು ಮಿರಿಸ್ಟೇಸಿ ಫ್ಯಾಮಿಲಿ ಅನ್ನೋದಕ್ಕೆ ಬರುವಂತದ್ದು. ಜಾಯಿಕಾಯಲ್ಲೂ ಕೂಡ ತುಂಬಾ ವಿವಿಧತೆ ಇದೆ. ಇದು ತುಂಬಾ ವಿಸ್ತಾರವಾಗಿ ಬೆಳೆಯೋದ್ರಿಂದ ನಿತ್ಯ ಹರಿದ್ವರ್ಣದಲ್ಲಿ ಬರುವಂತ ಒಂದು ಮರ. ಇದು ಹುಟ್ಟಿದ್ದು ಅಥವಾ ಮೂಲ ಇರುವಂತದ್ದು ಇಂಡೋನೇಷ್ಯಾದ ಒಂದು ಮಲುಕಾಸ್ ಐಲ್ಯಾಂಡ್ ಅಂತ ಇದೆ. ಇದನ್ನ ಸ್ಪೈಸ್ ಐಲ್ಯಾಂಡ್ ಅಥವಾ ಸ್ಪೈಸಿನ ದ್ವೀಪ ಅಂತಾನು ಕರೀತಾರೆ. ಅಂದ್ರೆ ಪೋರ್ಚುಗೀಸ್ ಆಗ್ಲಿ, ಬ್ರಿಟಿಷ್ ಆಗ್ಲಿ, ಅವರೆಲ್ಲ ನಮ್ಮ ಮಸಾಲ ಪದಾರ್ಥಗಳನ್ನ ಹುಡುಕೋ ಬಂದ್ರಲ್ಲ, ಅದರಲ್ಲಿ ಮುಖ್ಯವಾದ ಒಂದು ಪದಾರ್ಥ ಅಂದ್ರೆ ಜಾಯಿಕಾಯಿ ಮತ್ತೆ ಲವಂಗ. ಇದೆರಡೂ ಕೂಡ ಸ್ಪೈಸ್ ದ್ವೀಪ ಅಥವಾ ಮಲುಕಾಸ್ ದ್ವೀಪ ಅಂತ ಅನ್ನಲ್ಲ, ಅಲ್ಲಿಂದ ಹುಟ್ಟಿ ಪ್ರಪಂಚಕ್ಕೆ ಹರಡಿರುವಂತ ಮುಖ್ಯವಾದ ಬೆಳೆ. ಜಾಯಿಕಾಯಿ ಎಲ್ಲಿ ಉಪಯೋಗಿಸ್ತೀವಿ ಅಂದ್ರೆ ಹೇಳ್ತಾರೆ, ಸಾಂಬಾರು ಪದಾರ್ಥ ಒಂದಾದ್ರೆ ಎರಡನೇದು ಎಳೆದು ಹುಟ್ಟಿದ ಮಗುಗೆ ಸ್ವಲ್ಪ ದಿನಕ್ಕೆ ತೆಯ್ದು ಬಿಟ್ಟು ಕೊಡುವಂತದ್ದು, ಜೀರ್ಣಕ್ಕೂ ಉಪಯೋಗ ಆಗುವಂತದ್ದು ಅನ್ನೋದು ಹೇಳ್ತಾರೆ. ಹಾಗಾಗಿ ಇದು ಹುಟ್ಟಿನಿಂದಾಗ್ಲೇನೆ ನಮ್ಮಲ್ಲಿ ಯಾವ್ದಾದ್ರು ಮೊದಲು ಸ್ಪೈಸ್ ಸೇರುತ್ತೆ ಅಥವಾ ಸಾಂಬಾರು ಬೆಳೆ ಮಗುವಿನ ದೇಹಕ್ಕೆ ಸೇರುತ್ತೆ ಅಂದ್ರೆ ಜಾಯಿಕಾಯಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದು ಅಷ್ಟು ಪ್ರಾಮುಖ್ಯತೆ ಇರುವಂತ ಬೆಳೆ. ಏನ್ ಮಸಾಲಾ ಪದಾರ್ಥವಾಗಿ ನಾವ್ ಈಗ ಯೂಸ್ ಮಾಡ್ತಾ ಇದೀವಿ, ಅದು ಸ್ವಲ್ಪ ಆದ್ರೆ ಇದರಲ್ಲಿ ತುಂಬಾ ಔಷಧಿ ಗುಣಗಳಿರೋದ್ರಿಂದ ಔಷಧಿಲಿ ಉಪಯೋಗ ಆಗುವಂತದ್ದು ಜಾಸ್ತಿ ಇದೆ ಇದರಲ್ಲಿ. ಮತ್ತೆ ಇನ್ನೊಂದು ನೋಡ್ಬೇಕು ಅಂತ ಹೋದ್ರೆ, ಇದರಲ್ಲಿ ಮಿರಿಸ್ಟಿಸಿನ್ ಅನ್ನೋ ಒಂದು ಕೆಮಿಕಲ್ ಇದೆ. ಪ್ರತಿಯೊಂದು ಸಾಂಬಾರು ಬೆಳೆಗಳಲ್ಲಿ ಅದರದೇ ಆದಂತ ಒಂದು ಕೆಮಿಕಲ್ ಕಾಂಪೌಂಡ್ ಇದೆ. ಅದರಿಂದನೇ ಅದಕ್ಕೆ ಅಷ್ಟೊಂದು ತೂಕ ಅಥವಾ ಅಷ್ಟೊಂದು ಇಂಪಾರ್ಟೆನ್ಸ್ ಬಂದಿರುವಂತದ್ದು. ಇದರದ್ದು ವಿಶೇಷತೆ ಏನು ಅಂತ ಅಂದ್ರೆ, ಇದು ಒಂದು ಕೀಟನಾಶಕವಾಗಿ ಕೂಡ ಕೆಲಸ ಮಾಡುತ್ತೆ ಅಂತ ಸಂಶೋಧನೆ ಮಾಡಿ ಅದ್ರ ಬಗ್ಗೆನೂ ತುಂಬಾ ಸಂಶೋಧನೆಗಳು ನಡೆದಿದೆ. ಮತ್ತೆ ಇನ್ನೊಂದೇನು ಅಂತ ಅಂದ್ರೆ, ಇದನ್ನ ನಾವು ಒಂದು ಹ್ಯಾಲೋಸಿನೇಷನ್ ಎಫೆಕ್ಟ್ ಅಂತ ಇರುವಂತ ಒಂದು ಪದಾರ್ಥ ಅಂತಾನು ಕರಿತೀವಿ. ಅಂದ್ರೆ ಸ್ವಲ್ಪ ಭ್ರಾಂತಿ ಉಂಟಾಗುವಂತದ್ದು ಅಥವಾ ಒಂಥರ ಮತ್ತು ಬರ್ಸುವಂತದ್ದಾಗ್ಲಿ, ಮಗು ಕೊಡ್ತಾರೆ ಅಂತ ಅಂದಲ್ಲ, ಅದು ಜೀರ್ಣಕ್ಕೆ ಕೊಡ್ತಾರೆ ಅಂತ ಒಂದ್ ರೀತಿಲಿ ತಗೊಂಡ್ರು ಕೂಡ ತುಂಬಾ ಅಳ್ತಿದ್ರೆ ಇದನ್ ಕೊಡಿ ಅಂತಾರೆ. ಯಾಕೆಂದ್ರೆ ಮಗುಗ ಒಂದ್ ರೀತಿ ಶಾಂತಿ ಬರ್ಸುವಂತ ಒಂದು ಕೆಪಾಸಿಟಿ ಇದ್ರಲ್ಲಿರೋದ್ರಿಂದ ಇದನ್ ಮಗು ಕೊಡುವಂತದ್ದು. ಅಂದ್ರೆ ಹ್ಯಾಲೋಸಿನೇಷನ್ ಎಫೆಕ್ಟ್ ಇದ್ರಲ್ಲಿ ಇದೆ. ಮತ್ತೆ ಜೀರ್ಣಕ್ರಿಯೆಯಲ್ಲಿ ಹೆಲ್ಪ್ ಆಗುವಂತದ್ದು, ನಾವೀಗ ಎಲೆ ಅಡಿಕೆ ತಿನ್ನುವಾಗಲಿ ಅದ್ರ ಜೊತೆ ಜಾಯಿ ಪತ್ರೆ ಹಾಕುವಂತದ್ದು ನಮ್ಮಲ್ಲಿ ವಾಡಿಕೆಯಲ್ಲಿ ಬಂದಿರುವಂತ ಪದ್ಧತಿ. ಹಾಗಾಗಿ ಜೀರ್ಣೋಭಿವೃದ್ಧಿ ಮಾಡುವಂತ ಒಂದು ಇದು ಕೂಡ ಈ ಜಾಯಿಕಾಯಲ್ಲಿದೆ. ಮತ್ತೆ ಜಾಯಿಕಾಯಿನ ನಾವೆಲ್ಲೆಲ್ಲಿ ಬೆಳಿಬಹುದು ಅಂತ ನೋಡಕ್ ಹೋದ್ರೆ, ಸ್ವಲ್ಪ ಹ್ಯೂಮಿಡ್ ಅಂದ್ರೆ ಉಷ್ಣಾಂಶ ಇರೋ ಜಾಗದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಆ ರೀತಿ ಅಂತ ಏನಿಲ್ಲ ಅಂದ್ರೆ, ನಾವು ಕೋಸ್ಟಲ್ ಅಂತ ಮಾತ್ರ ಕನ್ಸಿಡರ್ ಮಾಡ್ಬೇಕು ಅಂತಾನು ಇಲ್ಲ. ಅಪ್ಪಂಗ್ಲದ ಮೇಲೆ ಸ್ವಲ್ಪ ಮರಗಳಿದೆ, ಇಲ್ಲಿ ತುಂಬಾ ಚೆನ್ನಾಗಿ ಜಾಯಿಕಾಯಿ ಬರ್ತಾ ಇದೆ. ಮಡಿಕೇರಿ ಸುತ್ತಮುತ್ತನೂ ಕೂಡ ಕೆಲವರು ಬೆಳೆದು, ಅಂದ್ರೆ ಮರಗಳು ಕಮ್ಮಿ ಇರ್ಬೋದು ಬಟ್ ಇರೋ ಮರಗಳಲ್ಲೇ ಒಳ್ಳೆ ಇಳುವರಿ ಕೂಡ ಕೊಯ್ತಾ ಇದಾರೆ. ಹಾಗಾಗಿ ನಮ್ಮ ಮಡಿಕೇರಿಯಲ್ಲೂ ಕೂಡ ಇದು ಸೂಕ್ತವಾದಂತ ಒಂದು ಬೆಳೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ಸಮುದ್ರ ಮಟ್ಟದಿಂದ 1300 meters ತನಕನು ಕೂಡ ಬರುವಂತ ಒಂದು ಕ್ಷಮತೆ ಇರುವಂತ ಒಂದು ಬೆಳೆ. ಮತ್ತೆ 150 centimeters ಮಳೆ ಬೇಕು ಅಂತ ಹೇಳ್ತಾರೆ ಇದಕ್ಕೆ. ಇನ್ನೊಂದು ವಿಶೇಷತೆ ಏನು ಅಂತ ಅಂದ್ರೆ ಜಾಯಿಕಾಯಿ ಮರದ್ದು ತುಂಬಾ ಒಣಗಿನ ಪ್ರದೇಶದಲ್ಲಿ ನೀರ್ ಕೊಡದಲ್ಲೇ ಹೋದ್ರೂ ಬರೋದಿಲ್ಲ, ಮತ್ತೆ ನೀರ್ ಆ ಬುಡದಲ್ಲಿ ನಿಂತರೂ ಕೂಡ ಬರೋದಿಲ್ಲ. ಅಂದ್ರೆ ಮೀಡಿಯಂ ಮೇಂಟೆನೆನ್ಸ್ ಬೇಕಾಗುತ್ತೆ. ಜಾವಗಲ್ ಇದೆಯಲ್ಲ ಹಾಸನ ಹತ್ರ, ಅಲ್ಲೊಂದು ತೋಟಕ್ಕೆ ಹೋಗಿದ್ವಿ. ಅವರಲ್ಲಿ 4-5 ವರ್ಷದ ಗಿಡಗಳಿದೆ. ಒಂದು ಕಡೆ ಅವ್ರಿಗೆ ಏನಾಗಿದೆ, ನೀರ್ ಸಿಕ್ಕಿಲ್ಲ, ಅಂದ್ರೆ ನೀರು ಒದಗಿಸಕ್ ಆಗಿಲ್ಲ ಬೇಸಿಗೆ ಕಾಲದಲ್ಲಿ. ಹಾಗಾಗಿ ಏನಾಗ್ಬಿಟ್ಟಿದೆ, ಆ ಮರಗಳು ಆಲ್ಮೋಸ್ಟ್ ಬತ್ತದಂಗ ಆಗೋಗಿದೆ. ಇನ್ನೊಂದು ಪಕ್ಕದಲ್ಲಿರೋ ಜಾಗದಲ್ಲಿ ಅವ್ರಿಗೆ ನೀರಿನ ಬೋರ್ವೆಲ್ ಇದ್ರಿಂದ ನೀರ್ ಕೊಟ್ಟಿದ್ದಾರೆ, ಅದು ತುಂಬಾ ಚೆನ್ನಾಗಿಳುವ. ಹಾಗಾಗಿ ನಾವು ಜಾಯಿಕಾಯಿ ಹಾಕ್ಬಿಟ್ಟು ನಿತ್ಯ ಹರಿದ್ವರ್ಣ ಮರ ನೀರ್ ಕೊಡದಲ್ಲೇನೂ ಇರ್ಬೋದು ಅನ್ನೋದು ನಂಬ್ಕೊಳೋದು ತಪ್ಪಾಗುತ್ತೆ. ಹಾಗಾಗಿ ಅದಕ್ಕೆ ಬೇಕಾಗಿರುವಂತ ಸ್ವಲ್ಪ ನೀರನ್ನು ಕೊಟ್ರೆ ತುಂಬಾ ಒಳ್ಳೇದು. ಇನ್ನೊಂದೇನು ಅಂತ ಅಂದ್ರೆ ಹಾಕದ ವಸ್ತಲಿ ಶೇಡ್ ಬೇಕಾಗುತ್ತೆ. ತೆಂಗು ತೋಟದಲ್ಲಿ ಮಧ್ಯದಲ್ಲಿ ಜಾಯಿಕಾಯಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಫಸಲು ಬರುವಂತದ್ದು. ಅಂದ್ರೆ ಅದಕ್ಕೆ ಏನ್ ಶೇಡ್ ಬೇಕೋ ಅಷ್ಟು ಕೂಡ ಅದರಿಂದ ಸಿಗುವಂತದ್ದು. ಒಂದು ಇದರಲ್ಲಿರೋ ತಳಿಗಳ ಬಗ್ಗೆ ಹೇಳ್ತಾ ಹೋದ್ರೆ ತಳಿಗಳನ್ನ 2 ವಿಭಾಗವಾಗಿ ಮಾಡಬಹುದು. ಒಂದು ಸಂಸ್ಥೆಯಿಂದ ಡೆವಲಪ್ ಆಗಿರುವಂತ ತಳಿಗಳು. ಸಂಸ್ಥೆ ಅಂತ ಅಂದ್ರೆ ಭಾರತೀಯ ಸಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಕ್ಯಾಲಿಕಟ್ ಅಲ್ಲಿ ಏನಿದೆಯಲ್ಲ, ಅಲ್ಲಿಂದ IASR ವಿಶ್ವಶ್ರೀ ಮತ್ತು IASR ಕೇರಳಶ್ರೀ ಅಂತ 2 ತಳಿಗಳಿದೆ. ಆಲ್ಮೋಸ್ಟ್ ಎರಡರಲ್ಲೂ ಕೂಡ 3-7 ಟನ್ ಇಳುವರಿ ಕೊಡುವಂತ ಕ್ಷಮತೆ ಇರುವಂತದ್ದು. ಜಾಯಿಕಾಯಲ್ಲಿ 3 ಭಾಗ ಮಾಡ್ತೀವಿ, ಒಂದು ಜಾಯಿಕಾಯಿ, ಒಂದು ಜಾಯಿ ಪತ್ರ, ಮತ್ತೆ ಮೇಲ್ಗಡೆ ಸಿಪ್ಪೆ. ಇಳುವರಿ ಕೂಡ ಕೆಲವೊಂದೊಂದು ವೆರೈಟಿಗಳಲ್ಲಿ ದಪ್ಪ ಜಾಯಿ ಪತ್ರ ಬರುವಂತದ್ದು, ಇನ್ನೊಂದು ತಳಿಗಳಲ್ಲಿ ದಪ್ಪ ಜಾಯಿಕಾಯಿ ಬರುವಂತದ್ದು. ಹಾಗಾಗಿ ಸ್ವಲ್ಪ ವ್ಯತ್ಯಾಸ ತಳಿಗಳಲ್ಲಿದೆ. ಇವೆರಡರಲ್ಲೂ ಕೂಡ ಜಾಯಿಕಾಯಿ ಜಾಯಿ ಪತ್ರ ಒಂದೇ ತರ ಇಳುವರಿ ಬರುವಂತ 2 ತಳಿಗಳು ಅಂದ್ರೆ ವಿಶ್ವಶ್ರೀ ಮತ್ತೆ ಕೇರಳಶ್ರೀ ಅಂತ. ಅದಲ್ಲದೇ ಕೇರಳ ಕೃಷಿ ವಿಶ್ವವಿದ್ಯಾನಿಲಯದಿಂದ ಕೂಡ ಒಂದು 4-5 varieties ಇನ್ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಯಾವ್ದಾದ್ರು ಅಂದ್ರೆ ಪೂಲನ್ ಅಂತ ಕರೀತಾರೆ, ಕೊಚ್ಚುಕುಡಿ ಅಂತ ಕರೀತಾರೆ, ಮತ್ತೆ ಮುಂಡತಾನಮ್ ಅಂತ, ಪುನ್ನತಾನಮ್ ಅಂತ. ಈ ರೀತಿ ಒಂದು 5-6 varieties ಮಲಯಾಳಂ ಹೆಸರುಗಳನ್ನಿಟ್ಟು ರಿಲೀಸ್ ಮಾಡಿರುವಂತದ್ದು. ಮಹಾರಾಷ್ಟ್ರದಲ್ಲಿರೋ ಇನ್ನೊಂದು ಕೃಷಿ ವಿಶ್ವವಿದ್ಯಾನಿಲಯ ದಾಪೋಲಿಲಿದೆ, ಅವರು ಕೂಡ ಕೊಂಕಣ್ ಸುಗಂಧ, ಕೊಂಕಣ್ ಸ್ವಾದ್, ಕೊಂಕಣ್ ಶ್ರೀಮತಿ ಮತ್ತೆ ಕೊಂಕಣ್ ಸಂಯುಕ್ತ ಅಂತ ತುಂಬಾ ವೆರೈಟಿಗಳನ್ನ ಕೊಂಕಣ್ ಹೆಸರಲ್ಲಿ ರಿಲೀಸ್ ಮಾಡಿರುವಂತದ್ದು. ಮತ್ತೆ ಅದಲ್ಲದೇ ಕೂಡ ಇತ್ತೀಚೆಗೆ ತುಂಬಾ ಜನ ರೈತರುಗಳು ತಾವೇ ಡೆವಲಪ್ ಮಾಡಿ ತಾವೇ ಹೆಸರುಗಳನ್ನ ಇಟ್ಟು ಮಾಡ್ತಿರುವಂತ ವೆರೈಟಿಗಳಿವೆ. ಅದರಲ್ಲಿ ಮುಖ್ಯವಾದದ್ದು ಯಾವುದು ಅಂದ್ರೆ ಕಡುಕ ಮಕ್ಕಳ್ ಅಂತ ಇದೆ, ಇನ್ನೊಂದು ಗೋಲ್ಡನ್ ನಟ್ಮಗ್ ಅಂತ ಬರುತ್ತೆ. ನಾವೆಲ್ಲ ಇಲ್ಲಿ ನೋಡಿರುವಂತದ್ದು ಏನಿದೆ, ಜಾಯಿ ಪತ್ರೆ ಕೆಂಪು ಕಲರ್ ಇರುವಂತದ್ದು, ಬಟ್ ಇದು ಗೋಲ್ಡನ್ ನಟ್ಮಗ್ ಅಂತ ಅವ್ರು ಏನ್ ರಿಲೀಸ್ ಮಾಡಿದ್ದಾರೆ. ಪತ್ರೆ ಏನಿದೆಯಲ್ಲ ಅದು ಹಳದಿ ಬರುವಂತದ್ದು, ಆದ್ರೆ ಕೆಮಿಕಲ್ ಕಂಟೆಂಟ್ ಒಳಗಡೆ ಇರೋದು ಸಮ ಇದೆ. ಮೇಲ್ಗಡೆ ಇರುವಂತ ಬಣ್ಣದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಇದು ಜನಶ್ರೀ ಅಂತ ಇದೆ, ಯೆಲ್ಲೋ ಮೇಸ್ ಅಂತ ಇದೆ. ಈ ರೀತಿ ರೈತರುಗಳು ಕೂಡ ತಾವೇ ಡೆವಲಪ್ ಮಾಡಿ ರಿಲೀಸ್ ಮಾಡಿರುವಂತ ವೆರೈಟೀಸ್ ಕೂಡ ತುಂಬಾ ಇದೆ ಇದರಲ್ಲಿ. ಇದು ತಳಿಗಳ ಬಗ್ಗೆ ಮಾಹಿತಿ. ಆದ್ರೆ ಸಸ್ಯಾಭಿವೃದ್ಧಿ 3 ರೀತಿ ಮಾಡಬಹುದು ಇದರಲ್ಲಿ. ತುಂಬಾ ಚೆನ್ನಾಗಿ ಡೆವಲಪ್ ಆಗಿರುವಂತ ಒಂದು ಬೀಜಗಳನ್ನ ಬಿತ್ತನೆ ಮಾಡಿ ಅದರಿಂದನು ಕೂಡ ಗಿಡಗಳನ್ನ ಮಾಡಬಹುದು. ಎರಡನೇದು ಕಸಿ ಕಟ್ಟೋದು. ಇತ್ತೀಚೆಗೆ ನಮ್ಮ ಎಲ್ಲಾ ಮರ ಪೀಸಿಸ್ ಗಳಲ್ಲೂ ಕೂಡ ಕಸಿ ಕಟ್ಟೋದು ಕಾಮನ್ ಆಗಿದೆ. ಇದರಲ್ಲಿ ಮುಖ್ಯವಾಗಿ ತಿಳ್ಕೊಬೇಕಾದಂತ ಅಂಶ ಏನು ಅಂತ ಅಂದ್ರೆ, ಜಾಯಿಕಾಯಲ್ಲಿ ಗಂಡು ಮತ್ತು ಹೆಣ್ಣು ಬೇರೆ ಬೇರೆ ಇರುತ್ತೆ. ಎಲ್ಲ ಒಂದ್ ಕಡೆ ಬೀಜ ಸಿಕ್ತು, ನನಗೊಂದು 100 ಗಿಡ ಸಿಕ್ಕಿದೆ ಅಂತ ತಗೊಂಡೋಗಿ ಹಾಕಿ ನಿಮ್ಗೆ ಅಕಸ್ಮಾತ್ 100ರಲ್ಲೂ ಕೂಡ ಹೆಣ್ಣಾಗ್ಬಿಟ್ರೆ ನಿಮ್ಗೆ ಯಾವತ್ತೂ ಕೂಡ ಕಾಯಿ ಕಟ್ಟಲ್ಲ. ಹಾಗಾಗಿ 10 ಗಿಡಗಳಿಗೆ ಅಥವಾ 20 ಹೆಣ್ಣು ಗಿಡಗಳಿಗೆ 1 ಅಥವಾ 2 ಗಂಡು ಗಿಡಗಳು ಬೇಕೇ ಬೇಕು ಇದ್ರಲ್ಲಿ ಕಾಯಿ ಕಟ್ಟಕ್ಕೆ. ಕಸಿ ಮಾಡಿದ್ರೆ ಇನ್ನೊಂದು ಅಡ್ವಾಂಟೇಜ್ ಬರುತ್ತೆ ಏನು ಅಂತ ಅಂದ್ರೆ, ಕಸಿ ಮಾಡುವಾಗ್ಲೇನೆ ಗಂಡು ಮರದಿಂದ ಕಸಿ ಮಾಡಿದ್ರೆ ಅದು ಗಂಡು ಗಿಡವಾಗಿ, ಮತ್ತೆ ಹೆಣ್ಣು ಗಿಡದಿಂದ ಕಸಿ ಮಾಡಿದ್ರೆ ಹೆಣ್ಣು ಗಿಡವಾಗಿ ಬರೋದ್ರಿಂದ ದೊಡ್ಡದಾದ್ಮೇಲೆ ಬೀಜದಿಂದ ಮಾಡಿದಾಗ ತುಂಬಾ ವರ್ಷ ಆದ್ಮೇಲೆ ಗೊತ್ತಾಗುತ್ತೆ, ನೀವು 100 ಗಿಡ ತಗೊಂಡೋಗಿ ಅದರಲ್ಲಿ 80 ಗಿಡ ಗಂಡು ಗಿಡಗಳೇನೆ ಇದ್ರೆ ವೇಸ್ಟ್ ಆಗುವಂತದ್ದು. ಹಾಗಾಗಿ ಕಸಿ ಗಿಡಗಳದ್ದು ಸ್ವಲ್ಪ ಅಡ್ವಾಂಟೇಜ್ ಇದೆ. ಮತ್ತೆ ಕಸಿ ಮಾಡೋದಕ್ಕೆ ಏನ್ ಮಾಡ್ತೀವಿ ಅಂತ ಅಂದ್ರೆ, ಜಾಯಿಕಾಯಿ ಮರದ ಬೀಜವನ್ನು ಬಿತ್ತನೆ ಮಾಡಿ ಅದಕ್ಕೆ ಕಸಿ ಮಾಡೋದು ಒಂದ್ ರೀತಿ. ಆದ್ರೆ ಕಾಡು ಜಾತಿಯ ಮರಗಳು ಅಂದ್ರೆ ರಾಮಪತ್ರೆ ಅಂತ ಎಲ್ಲ ಬರುತ್ತಲ್ಲ, ಕಾಡಲ್ಲಿ ಯಥೇಚ್ಛವಾಗಿ ಸಿಗುವಂತ ಒಂದು ಗಿಡಗಳು ಇವು. ಅದರಿಂದನು ಕಾಡಿಂದನು ಕೂಡ ಕೆಲವರು ಕಾಯಿಗಳನ್ನ ತಗೊಬಂದು ಆ ಬೀಜದಿಂದ ರಾಮಪತ್ರೆ ಸಸಿಗೆ ಈ ನಾವೇನಂತೀವಲ್ಲ ಜಾಯಿಕಾಯಿ ಮರನ ಕೂಡ ಕಸಿ ಮಾಡುವಂತದ್ದಿದೆ. ಅದಲ್ದಲೇ ನಾವು ಬಡ್ಡಿಂಗು ಕೂಡ ಮಾಡಬಹುದು. ಅದಲ್ದಲೆ ನಾವು ಗೂಟಿ ಕಟ್ಟೋದು ಅಂತೀವಲ್ಲ, ಏರ್ ಲೇಯರಿಂಗ್ ಅಂತೀವಲ್ಲ, ಇದನ್ನು ಕೂಡ ಮಾಡಿ ಸಸ್ಯಾಭಿವೃದ್ಧಿ ಮಾಡಬಹುದು. ಅದೇ ಗ್ರಾಫ್ ಮಾಡಿದ್ರೆ ಅಥವಾ ಕಸಿ ಮಾಡಿರೋ ಗಿಡದಿಂದ ಸ್ವಲ್ಪ ಅಡ್ವಾಂಟೇಜಸ್ ಜಾಸ್ತಿ, ಯಾಕೆಂದ್ರೆ ಗಂಡು ಹೆಣ್ಣು 2 ಗೊತ್ತಿರುತ್ತೆ, ಮತ್ತೆ ತಾಯಿ ಗಿಡದಲ್ಲಿ ಯಾವ ರೀತಿ ಇಳುವರಿ ಬರ್ತಾ ಇದೆ ಅನ್ನೋದು ಗೊತ್ತಿರುತ್ತೆ. ಅದೇ ಇಳುವರಿ ಅಂದ್ರೆ ತಾಯಿಯಂತೆ ಮಗು ಇರುವಂತದ್ದು ಕಸಿ ಮಾಡಿರೋದ್ರಿಂದ ಸಿಗುವಂತದ್ದು. ಮತ್ತೆ ನೀವು ನಡುವಾಗನು ಕೂಡ ಗಂಡೆಷ್ಟ್ ಬೇಕು ಹೆಣ್ಣೆಷ್ಟ್ ಬೇಕು ಅನ್ನೋ ಪ್ಲಾನ್ ಮಾಡ್ಬಿಟ್ಟು ತೋಟದಲ್ಲಿ ನೆಡುವಂತದ್ದು ಒಂದು ಅಡ್ವಾಂಟೇಜ್. ನ್ಯೂನ್ಯತೆ ಅಂತ ಅಂದ್ರೆ ಕಸಿದ್ರಲ್ಲಿ ಯಾವ್ದೇ ಮರ ಆದ್ರೂ ಸರಿ ಅದಕ್ಕೆ ಸ್ವಲ್ಪ ಕೇರ್ ಕೊಡಬೇಕಾಗುತ್ತೆ, ಅಂದ್ರೆ ದೊಡ್ಡದಾಗೋ ತನಕ ಅದನ್ನ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಬೀಜದಿಂದ ಮಾಡಿದ್ರೆ ಗಿಡಗಳೆಲ್ಲ ದೊಡ್ಡದಾಗುವಂತದ್ದು, ಇಳುವರಿನೂ ಕೂಡ ತುಂಬಾ ಜಾಸ್ತಿ ಆಗುವಂತದ್ದು. ಬೀಜದಿಂದ ಗಂಡು ಹೆಣ್ಣು ಬೇರೆ ಇರೋದ್ರಿಂದ ನಾವು ಯೋಚನೆ ಮಾಡಿ ತಗೋಬೇಕಾಗುತ್ತೆ. ಇದಿಷ್ಟು ಕೂಡ ಸಸ್ಯಾಭಿವೃದ್ಧಿ ಬಗ್ಗೆ ಆಯ್ತು. ಈಗ ನಾಟಿಯ ಕ್ರಮಗಳು. ನಾಟಿ ಮಾಡ್ಬೇಕು ಅಂತ ಅಂದ್ರೆ ಈ ಮರಗಳನ್ನ ಅಥವಾ ಸಸಿಗಳನ್ನ ನಾವು ಯೂಶುವಲಿ ಏನಂತೀವಿ ಅಂತ ಅಂದ್ರೆ, 1 ವರ್ಷದ ಸಸಿಗಳು ಅಂದ್ರೆ ನಾವು ಬೀಜ ಬಿತ್ತು ಬೀಜದಿಂದ ಡೆವಲಪ್ ಆಗಿರುವಂತ 1 ವರ್ಷದ ಸಸಿಗಳನ್ನ ನಾಟಿ ಮಾಡಬಹುದು. ಅದನ್ನ ಎಷ್ಟು ಅಂತ ಅಂದ್ರೆ 9 meters by 9 meters. ಆಲ್ಮೋಸ್ಟ್ 27 30 30 ಬೈ 30 ಅಂತರದಲ್ಲಿ ನಾಟಿ ಮಾಡಿದ್ರೆ ತುಂಬಾ ಒಳ್ಳೇದು. ಯಾವ್ದನ್ನ ಅಂತ ಅಂದ್ರೆ ಬೀಜದಿಂದ ಬಂದಿರುವಂತ ಗಿಡಗಳನ್ನ, ಮತ್ತೆ ಗ್ರಾಫ್ಟ್ಸ್ ಅಂದ್ರೆ ಚಿಗುರನ್ನ ತಗೋಬಿಟ್ಟು ಗ್ರಾಫ್ಟ್ ಮಾಡಿದ್ರೆ. ಇದೇ ರೀತಿ ಕಸಿ ಮಾಡುವಾಗ ಪ್ಲೇಜಿಯೋಟ್ರೋಪ್ಸ್ ಅಂತ ಕರಿತೀವಿ, ಅಂದ್ರೆ ರಕ್ಕೆಗಳು, ಸೈಡ್ ಇಂದ ಬಂದಿರುವಂತ ರಕ್ಕೆಗಳನ್ನು ಕೂಡ ನೀವು ಗ್ರಾಫ್ಟ್ ಮಾಡಬಹುದು. ಅದನ್ನ ಮಾಡಿದಾಗ ಏನಾಗುತ್ತೆ, ನಿಮಗೆ ಗಿಡ ತುಂಬಾ ದೊಡ್ಡದಾಗಲ್ಲ, ಒಂದ್ ರೀತಿ ಬುಷ್ ಮಾರಿ ಅಲ್ಲೇ ಇದಾಗೋದ್ರಿಂದ ಇದಕ್ಕೆ 5 meter by 5 meter ಕೊಟ್ರೆ ಸಾಕಾಗುವಂತದ್ದು. ತುಂಬಾ ದೊಡ್ಡದಾಗಲ್ಲ ಗಿಡಗಳು, ಒಂದ್ ರೀತಿ ಬುಷ್ ಟೈಪ್ ಆಗುವಂತದ್ದು. ಇದು ಮೀಡಿಯಂ ಆಗಿ ತುಂಬಾ ಜಾಗ ಕಮ್ಮಿ ಇರೋ ಕಡೆ ಇದನ್ನ ಬಳಸಬಹುದು. ನಾವು ಇದನ್ನ ಯಾವಾಗ ಬಿತ್ತನೆ ಮಾಡಬಹುದು ಅಥವಾ ನಾಟಿ ಮಾಡಬಹುದು ಅಂತ ಅಂದ್ರೆ, ಎಲ್ಲಾ ಮರಗಳಿಗೆ ಮಾಡಿದಾಗೆ ಮಳೆಗಾಲ ಶುರುವಾಗೋದಕ್ಕಿಂತ ಸ್ವಲ್ಪ ದಿನಗಳ ಮುಂಚೆ ಮಾಡಬೇಕಾಗುತ್ತೆ. ಮಾಡುವಾಗ ಏನ್ ಮಾಡ್ಬೇಕು ಅಂತ ಅಂದ್ರೆ, ಗುಂಡಿಗಳನ್ನ ತೆಗಿಬೇಕಾಗುತ್ತೆ. 1 meter by 1 meter ಅಥವಾ 0.75 meter by 0.75 meter ಗುಂಡಿಗಳನ್ನ ತೆಗೆದು ಅದರೊಳಗಡೆ ಸಗಣಿ ಗೊಬ್ಬರ, ಸ್ವಲ್ಪ ರಾಕ್ ಫಾಸ್ಫೇಟ್ ಮತ್ತೆ ಕಾಡು ಮಣ್ಣು ಇವನ್ನೆಲ್ಲ ಮಿಶ್ರಣ ಮಾಡಿ ನೆಟ್ರೆ ತುಂಬಾ ಒಳ್ಳೇದು. ಯಾಕೆಂದ್ರೆ ನಮಗೆ ಹೊಸದ್ರಲ್ಲಿ ಬೇರು ಬಂದಿರೋದು ಎಸ್ಟಾಬ್ಲಿಷ್ ಆಗೋದು ತುಂಬಾ ಇಂಪಾರ್ಟೆಂಟು. ಹಾಗಾಗಿ ನೀವು ಅದನ್ನ ಮಾಡಿದ್ರೆ ತುಂಬಾ ಒಳ್ಳೇದು. ನಾನು ಮುಂಚೆನೆ ಹೇಳಿದಾಗೆ ಎಲ್ಲೆಲ್ಲಿ ತೆಂಗಿನ ತೋಟಗಳಿದೆ ಅಲ್ಲಿ ಇದನ್ನ ಮಾಡಿದ್ರೆ ತುಂಬಾ ಚೆನ್ನಾಗಾಗುವಂಥದ್ದು. ಅಥವಾ ನಾವು ಇಲ್ಲ ಬರೀ ನಾವು ಜಾಯಿಕಾಯಿನೇ ಬೆಳಿತೀವಿ, ಮಿಶ್ರ ಬೆಳೆಯಾಗಿ ಬೆಳೆಯಲ್ಲ ಅಂತ ಅಂದ್ರೆ, ಹೊಸದಾಗಿ ಪ್ಲಾಂಟ್ ಮಾಡಿದಾಗ ಸ್ವಲ್ಪ ಶೇಡ್ನ ಅಥವಾ ನೆರಳನ್ನ ಕೊಡಬೇಕಾಗುತ್ತೆ. ಬೇರೆ ಗಿಡಗಳನ್ನ ಹಾಕಿ ನೆರಳನ್ನ ಕೊಟ್ಟರೆ ತುಂಬಾ ಒಳ್ಳೇದು. ಯಾಕೆಂದ್ರೆ ಬಿಸಿಲುಗಾಲದಲ್ಲೆಲ್ಲ ಒಣಗೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ನೆರಳು ಕೊಡಬೇಕಾಗುತ್ತೆ. ಇದಕ್ಕೆ ಇದು ಬಿತ್ತನೆ ಮಾಡುವಾಗ ಮಾಡಬೇಕಾಗಿರುವಂತ ಒಂದು ಕ್ರಮಗಳು. ನೆನ್ಪಿಟ್ಕೊಳ್ಳಿ, ನೀವು ಯಾವ ರೀತಿ ಗ್ರಾಫ್ಟ್ ಯೂಸ್ ಮಾಡ್ತೀರಿ ಅದ್ರ ಮೇಲೆ ಅಂತರವನ್ನು ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಮೇಂಟೆನೆನ್ಸ್, ಮೋನೋಕ್ರಾಪ್ ಮಾಡಿದ್ರೆ ಶೇಡ್ ಕೊಡಬೇಕಾಗುತ್ತೆ, ಇದೆರಡನ್ನ ನೆನ್ಪಿಟ್ಕೋಬೇಕಾಗುತ್ತೆ. ಅದಾದ್ಮೇಲೆ ಬೇಸಾಯ ಕ್ರಮಗಳು, ನಾವು ನಾಟಿ ಮಾಡಿ ಆಯ್ತು, ಈಗ ಗೊಬ್ಬರ ಎಷ್ಟು ಹಾಕ್ಬೇಕು ಮತ್ತೆ ಪ್ರತಿ ವರ್ಷ ಏನೇನ್ ಕೆಲಸ ಮಾಡಬೇಕು ಅಂತ ಅಂದ್ರೆ, ಇದರಲ್ಲಿ ವೀಡಿಂಗ್ ಅಥವಾ ಕಳೆ ತೆಗೆಯೋದು ತುಂಬಾ ಇಂಪಾರ್ಟೆಂಟ್. ಬೇಸ್ ಅಥವಾ ನಾವ್ ಏನಂತೀವಲ್ಲ, ಗಿಡ ನೆಟ್ಟ ಸುತ್ತಲೂ ಕೂಡ ಯಾವಾಗ್ಲೂ ಕಳೆ ಇಟ್ಕೋಬಾರ್ದು, ಅಲ್ಲಿ ಕಳೆ ತೆಗಿಬೇಕಾಗತ್ತೆ ಒಂದು. ಎರಡನೇದು, ಈ ಮಳೆಗಾಲದಲ್ಲಿ ಸ್ವಲ್ಪ ಕೊಳೆ ರೋಗ ಬರೋ ಚಾನ್ಸಸ್ ಇಂದ ಮಲ್ಚಿಂಗ್ ಮಾಡ್ಬೇಕಾಗತ್ತೆ. ಅಥವಾ ಬೇಸಿಗೆಗಾಲದಲ್ಲಿ ಬೇರೆ ತರಗೆಲೆ ಅದನ್ನೆಲ್ಲ ಹಾಕಿ ನೀವು ಮಲ್ಚ್ ಮಾಡಿದ್ರೆ ಇರೋ ನೀರನ್ನ ಅಲ್ಲೇ ಉಳಿಸುವಂತ ಕ್ಷಮತೆ ಇರುತ್ತೆ. ಮತ್ತೆ ನಾನು ಹೇಳಿದಾಗೆ ಸಮ್ಮರ್ ಅಲ್ಲಿ ಅಥವಾ ಬೇಸಿಗೆ ಕಾಲದಲ್ಲಿ ನೀವು ಇರಿಗೇಷನ್ ಅಥವಾ ನೀರಿನ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ, ನೀರ್ ಕೊಡ್ಲೇಬೇಕಾಗತ್ತೆ, ಇಲ್ಲಾಂದ್ರೆ ಒಣಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದು. ನಾವು ಗೊಬ್ಬರಗಳನ್ನ ಇದರಲ್ಲಿ ಎರಡು ಭಾಗ ಮಾಡ್ಕೋಬಹುದು, ಅಂದ್ರೆ ಒಂದೇ ಸತಿ ಕೊಡೋದಕ್ಕಿಂತ ಎರಡು ಸತಿ ಕುಡಿ ಅಂತ ಹೇಳ್ತೀವಿ. ಒಂದು ಮೇ ಜೂನ್ ಅಲ್ಲಿ ಅಂದ್ರೆ ಮಳೆ ಶುರು ಆಗೋದಕ್ಕಿಂತ ಮುಂಚೆ ಒಂದ್ ರೌಂಡ್ ಗೊಬ್ಬರ ಕೊಟ್ರೆ, ಸೆಪ್ಟೆಂಬರ್ ಅಕ್ಟೋಬರ್ ಅಂದ್ರೆ ಮಳೆ ಮುಗಿದ್ಮೇಲೆ ಒಂದ್ ರೌಂಡ್ ಗೊಬ್ಬರ ಕೊಟ್ರೆ ತುಂಬಾ ಒಳ್ಳೇದು. ರಾಸಾಯನಿಕ ಗೊಬ್ಬರಗಳು ಹೇಗೆ ಕೊಡಬೇಕು ಅಂತ ಆದ್ರೆ, ನೆಟ್ಟು ವರ್ಷ 40 gram ಯೂರಿಯಾ, 60 gram ರಾಕ್ ಫಾಸ್ಫೇಟ್, 80 gram ಮ್ಯೂರೇಟ್ ಆಫ್ ಪೊಟ್ಯಾಶ್, ಇವು ಮೂರನ್ನು ಕೊಡಬೇಕಾಗುತ್ತೆ. ಸಗಣಿ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ 10-15 kg, ಒಂದೊಂದು ಗಿಡದ ಬಗ್ಗೆ ಮಾತಾಡ್ತಾ ಇದ್ದೀನಿ, 10-15 kg ಕೊಟ್ಟರೆ ತುಂಬಾ ಒಳ್ಳೇದು. ನೀವು ಎಷ್ಟು ಸಗಣಿ ಗೊಬ್ಬರ ಕೊಡ್ತೀರಿ ಅಷ್ಟು ಕೂಡ ಒಳ್ಳೆಯದು ಗಿಡಕ್ಕೆ. ಇದೇ ರೀತಿ ವರ್ಷ ವರ್ಷ ಆಗ್ತಂಗೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ಕೊಂಡೋಗಿ ನಿಮ್ಮ ಗಿಡಗಳು ಒಂದು 15 ವರ್ಷ ಆದಾಗ ರಾಸಾಯನಿಕ ಗೊಬ್ಬರದ ಬೇಡಿಕೆನೂ ಜಾಸ್ತಿ ಆಗಿರುತ್ತೆ. ಅದರಲ್ಲಿ ಅವಾಗ ಎಷ್ಟು ಹಾಕ್ಬೇಕು ಅಂದ್ರೆ, 1 kg ಯೂರಿಯಾ ಹಾಕ್ಬೇಕಾಗುತ್ತೆ 15 ವರ್ಷ ಅಥವಾ ಅದರಿಂದ ದೊಡ್ಡದ ಮರಗಳಿಗೆ. 1 kg ಯೂರಿಯಾ, 250 gram ರಾಕ್ ಫಾಸ್ಫೇಟ್, 1.5 kg ಮ್ಯೂರೇಟ್ ಆಫ್ ಪೊಟಾಶ್ ಕೊಟ್ರೆ ತುಂಬಾ ಒಳ್ಳೇದು. ಅದೇ ರೀತಿ ನೀವು ಸಗಣಿ ಗೊಬ್ಬರನ್ನು 20-25 kg ಮಾಡ್ಕೋಬೇಕಾಗುತ್ತೆ. ಮತ್ತೆ ಪಿ ಎಚ್ ಅದನ್ನೆಲ್ಲ ನೋಡಿ, ಸ್ವಲ್ಪ ಲೈಮ್ ಬೇಕೋ, ಡೊಲೊಮೈಟ್ ಬೇಕೋ ಅಥವಾ ಜಿಪ್ಸಮ್ ಬೇಕೋ ಅದನ್ನ ನೋಡಿ ಹಾಕೊಂಡ್ರೆ ತುಂಬಾ ಒಳ್ಳೇದು. ಅದೇ ರೀತಿ ಈ ಗಿಡಗಳಲ್ಲಿ ಹೂ ಬಿಡೋದು, ಹೂ ಕಾಯಿ ಕಟ್ಟುವಾಗ ISR ಮೈಕ್ರೋ ನ್ಯೂಟ್ರೆಂಟ್ ಸ್ಪೆಷಲ್ಸ್ ಅಂತ ಬರುತ್ತೆ. ಅಂದ್ರೆ ಮೈಕ್ರೋ ನ್ಯೂಟ್ರೆಂಟ್ ಸ್ಪ್ರೇ ಒಂದು ಬೇಕಾಗುತ್ತೆ ನಮ್ಮಲ್ಲಿ, ಕಾಯಿ ಕಟ್ಟೋದಕ್ಕಾಗ್ಲಿ ಹೂವಿನ ಪ್ರಮಾಣವನ್ನು ಜಾಸ್ತಿ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಈ ರೀತಿ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ಸ್ಪ್ರೇ 2 or 3 times, ಹೂ ಬಿಡುವಾಗ ಒಂದು ಸತಿ, ಮಧ್ಯದಲ್ಲಿ ಒಂದು ಸತಿ, ಕಾಯಿ ಕಟ್ಟುವಾಗ ಒಂದ್ಸತಿ ಕೊಟ್ರೆ ಕಾಯಿಯ ಗಾತ್ರ ಜಾಸ್ತಿ ಆಗುವಂತದ್ದು. ಅದೇ ರೀತಿ ರೋಗಗಳು ಮತ್ತೆ ಕೀಟಗಳ ಬಗ್ಗೆ ಬಂದ್ರೆ, ಅಷ್ಟೊಂದು ರೋಗಗಳು ಅಥವಾ ಕೀಟಗಳು ಇಲ್ಲ ಅಂತ ಅಂದ್ರೂ ಏನಿದಿಲ್ಲ, ಬಟ್ ಬರೋ ರೋಗಗಳಲ್ಲಿ ಏನಾಗಿದೆ ಅಂತ ಅಂದ್ರೆ, ಒಂದು ಡೈಬ್ಯಾಕ್ ಅಂತ ಕರಿತೀವಿ, ಅಂದ್ರೆ ಏನಾಗುತ್ತೆ, ತುದಿಯಲ್ಲಿ ರೋಗ ಶುರುವಾಗಿ ತುದಿಯಿಂದ ಮರ ಒಣಗ್ತಾ ಬರುತ್ತೆ. ಅದೇ ರೀತಿ ಬ್ಲೈಟ್ ಡಿಸೀಸ್, ಎಲೆ ಚುಕ್ಕೆ ರೋಗ, ಇದೇ ರೀತಿ ಕೊಳೆ ರೋಗ ಇದೆಲ್ಲ ಬರುತ್ತೆ. ಇವನ್ನೆಲ್ಲದನ್ನು ಕೂಡ ಬೋರ್ಡೋ ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ ನ ಹಾಕಿ ಮ್ಯಾನೇಜ್ ಮಾಡ್ಕೋಬಹುದು. ಅಕಸ್ಮಾತ್ ಆಗ್ಲಿಲ್ಲ ಅಂತ ಅಂದ್ರೆ ಕೆಮಿಕಲ್ ಫಂಗಿಸೈಡ್ಸ್ ಏನ್ ಬರುತ್ತೆ ಅದನ್ನ ಕೊಟ್ರೆ ಸಾಕಾಗುತ್ತೆ. ಅದೇ ರೀತಿ ಕೀಟಗಳ ಬಾಧೆ ಬಗ್ಗೆ ಬಂದ್ರೆ, 2018 ತನಕ ಅಂತ ಕೀಟಗಳು ಇರಲಿಲ್ಲ, ಸ್ಕೇಲ್ ಇನ್ಸೆಕ್ಟ್ಸ್ ಅಂತ ಅಂತೀವಿ ಅದೊಂದು ಇರ್ತಿತ್ತು. ಬಟ್ 2018 ಯಾವಾಗ ತುಂಬಾ ಮಳೆ ಶುರುವಾಯ್ತು ಅವಾಗ ನಾವು ನೋಡಿದಾಗ ಏನಾಯ್ತು, ಇಡುಕಿಯಲ್ಲಾಗ್ಲಿ ಇಲ್ಲೇ ಮಡಿಕೇರಿಯಲ್ಲಾಗ್ಲಿ ಕಾಂಡ ಕೊರಕ ಹುಳುಗಳು ಸ್ವಲ್ಪ ಜಾಸ್ತಿ ಆಯ್ತು. ಅಂದ್ರೆ ಕಾಂಡ ಕೊರಕ ಶುರುವಾಗಿ ಇಡೀ ಮರನೇ ಕೂಡ ಒಣಗುವಂತ ಒಂದು ಇದು ಬಂತು. ಅಂತ ಸ್ಥಿತಿ ಇದ್ದಾಗ ಇಮಿಡಾಕ್ಲೋಪ್ರೀಡ್ ಅಥವಾ ಬೇರೆ ಕೆಮಿಕಲ್ ಇನ್ಸೆಕ್ಟಿಸೈಡ್ ನ ಕೊಟ್ಟು ಸ್ವಲ್ಪ ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಅಂತ ಕೀಟ ಮತ್ತು ರೋಗ ಬಾಧೆಗಳಿಲ್ಲ. ಅದೇ ನಾನು ಹೇಳಿದಾಗೆ ಮುಂಚೆ, ಬೇಸಲ್ಲಿ ಅಥವಾ ಬುಡದಲ್ಲಿ ನೀರ್ ನಿಲ್ದಂಗ್ ನೋಡ್ಕೊಂಡ್ರೆ ನಿಮ್ಮೆಲ್ಲ ಆಲ್ಮೋಸ್ಟ್ ಎಲ್ಲಾ ರೋಗಗಳನ್ನು ಕೂಡ ಕಂಟ್ರೋಲ್ ಮಾಡಬಹುದು. ಕಾಯಿಗಳಿಗೆ ಯಾವಾಗ ಬರುತ್ತೆ, ಅದನ್ನ ಯಾವ ರೀತಿ ಪ್ರೊಸೆಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಬೀಜದಿಂದ ಸಸಿ ಮಾಡಿ ಬೀಜ ನೆಟ್ಟಿದಿರಿ ಅಂದ್ರೆ ಅದು 6-7 years ಬೇಕಾಗುತ್ತೆ ಕಾಯಿ ಬಿಡೋದಕ್ಕೆ. ಅಂದ್ರೆ ನಾವು ಅದನ್ನ ಜಿಯೋನಲ್ ಪೀರಿಯಡ್ ಅಂತ ಕರಿತೀವಿ. 1 year-6 months ತನಕ ಫಸಲು ಬಿಡಲ್ಲ, 6-7 years ಫಸಲು ಶುರುವಾಗುತ್ತೆ. ಫಸ್ಲು ಕ್ರಮೇಣವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. 15 ವರ್ಷ ಆದಾಗ ನಿಮಗೆ ಆ ಮರದ ಫುಲ್ ಪೊಟೆನ್ಶಿಯಲ್ ಅಂದ್ರೆ ಈ ಮರದ ಎಷ್ಟು ಬಿಡಬಹುದು ಅನ್ನೋದನ್ನ ನೀವು ತಿಳ್ಕೊಳೋದಕ್ಕೆ ಒಂದು 15 ವರ್ಷ ಬೇಕಾಗುತ್ತೆ. ಅದೊಂದು. ಮತ್ತೆ ನೀವು ಗ್ರಾಫ್ಟ್ಸ್ ಅಥವಾ ಕಸಿ ಮಾಡಿರೋ ಗಿಡ ಹಾಕಿದ್ರೆ 4-5 ವರ್ಷ ಸಾಕು, ಅದು ಕೂಡ 7-8 ವರ್ಷಕ್ಕೆ ಸ್ಟೆಬಿಲೈಸ್ಡ್ ಈಲ್ಡ್ ಅಂತಂದ್ರೆ ಸ್ಥಿರವಾಗಿ ಈಲ್ಡ್ ಕೊಡಕ್ ಶುರು ಮಾಡುವಂತದ್ದು. ಮತ್ತೆ ಒಂದು ಮರದಿಂದ ನಾವ್ ಎಷ್ಟು ಕಾಯಿಗಳನ್ನ ಕೊಯ್ಬೋದು, ಎಷ್ಟು ಪತ್ರಗಳನ್ನ ಕೊಯ್ಬೋದು ಅಂತ ಆದ್ರೆ, ಒಂದು ಮರದಿಂದ ಚೆನ್ನಾಗಿ ನೋಡ್ಕೊಂಡ್ರಿ ಅಂತ ಅಂದ್ರೆ 3,000 ಕಾಯಿಗಳು ಬಿಡೋ ಅಷ್ಟು ಕ್ಷಮತೆ ಒಂದು ಮರದಲ್ಲಿರುತ್ತೆ. ಹಾಗಾಗಿ 3,000 ಅಂತ ಅಂದ್ರೆ ಆಲ್ಮೋಸ್ಟ್ 150-200 ಕಾಯಿಗಳು 1 ಕೆಜಿ ಆಗುತ್ತೆ. ಆ ಬೇಸಿಸ್ ಮೇಲೆ 100 ಕೆಜಿ ತನಕ ಸಿಗುವಂತ ಒಂದು ಚಾನ್ಸಸ್ ಒಂದು ಮರದಿಂದ ಇರುತ್ತೆ. ಕುಯ್ತಾ ಇದಾರೆ ಈಗ ಕೆಲವು ರೈತರುಗಳು, 150-200 ಕೆಜಿ ಜಾಯಿಕಾಯಿನ ಕುಯ್ತಿರುವಂತ ಮರಗಳು ಕೂಡ ಇದೆ. ಮತ್ತೆ ಇದು ಹಾರ್ವೆಸ್ಟಿಂಗ್ ಯಾವಾಗ ಬರುತ್ತೆ ಅನ್ನೋದಾದ್ರೆ, ನಾವು ಇದನ್ನೊಂದು ಸ್ಟಡಿ ಮಾಡಿದ್ವಿ. ಯಾಕೆಂದ್ರೆ ಈ ಘಟ್ಟ ಪ್ರದೇಶದಿಂದ ಕೆಳಗಡೆ ಕೋಸ್ಟಲ್ಲಿಗೆ ಹೋದಾಗ ಫ್ಲವರಿಂಗ್ ಅಥವಾ ಹೂ ಬಿಡೋ ಒಂದು ಟೈಮ್ ಚೇಂಜು, ಅದೇ ನಮ್ಮ ಅಪ್ಪಂಗ್ಲ ಕಂಡೀಷನ್ ಅಲ್ಲಿ ಅಥವಾ ಈ ಘಟ್ಟದಿಂದ ಮೇಲೆ ಕೂಡ ಹೂ ಬಿಡುವಂತ ಒಂದು ಸಮಯ ಕೂಡ ಚೇಂಜ್ ಆಗುತ್ತೆ. ಮತ್ತೆ ಇದು ಕೊಯ್ಲಿಗೆ ಬರುವಂತದ್ದು ಹಾಗೆ, ನೀವು ಘಟ್ಟದಿಂದ ಕೆಳಗಡೆ ಹೇಳಿದ್ರೆ ಕ್ಯಾಲಿಕಟ್ ಅಥವಾ ಕಣ್ಣೂರು ಅಥವಾ ಈ ಮಂಗಳೂರು ಸೈಡಿಗೆ ಹೋದ್ರೆ ಅಲ್ಲೆಲ್ಲ ಜೂನ್ ಆಗಸ್ಟ್ ಅಲ್ಲಿ ಕೊಯ್ಲಿಗೆ ಬರುವಂತದ್ದು, ಅಂದ್ರೆ ವಿಪರೀತ ಮಳೆ ಟೈಮಲ್ಲಿ ಕೊಯ್ಲಿಗೆ ಬರುವಂತದ್ದು. ಅದು ಒಂದು ನ್ಯೂನ್ಯತೆ ಅಂತಾನು ಹೇಳ್ಬೋದು. ಯಾಕೆಂದ್ರೆ ಪ್ರೊಸೆಸ್ ಮಾಡ್ಲಿಕ್ಕಾಗಲ್ಲ, ಒಣಗಿಸ್ಲಿಕ್ಕಾಗಲ್ಲ, ಮತ್ತೆ ಫಂಗಸ್ ಅಥವಾ ನಾವೇನಂತೀವಲ್ಲ ಬೂಷಣ ಬರುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಬಟ್ ಅದೇ ನಮ್ಮ ಘಟ್ಟ ಪ್ರದೇಶಗಳಲ್ಲಿ ಏನಾಗಿದೆ, ಸೆಪ್ಟೆಂಬರ್-ಡಿಸೆಂಬರ್ ಅಂದ್ರೆ ಸ್ವಲ್ಪ ಮಳೆ ಬಂದು ನಿಂತಿರುತ್ತೆ, ಸ್ವಲ್ಪ ಬಿಸಿಲು ಕೂಡ ಶುರುವಾಗಿರುತ್ತೆ. ಇದು ನಮ್ಮ ಘಟ್ಟ ಪ್ರದೇಶಗಳಿಗೆ ಇರುವಂತ ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಕುಯ್ಲಿಗೆ ಬರುವಂತ ಒಂದು ಸಮಯ, ಹಣ್ಣನ್ನು ನೋಡಿದಾಗ ಇದನ್ನು ಕುಯ್ಯಕ್ ಬಂದಿದೆಯೋ ಇಲ್ವೋ ಅಂತ ಗೊತ್ತಾಗೋದು ಹೇಗೆ ಅಂತ ಅಂದ್ರೆ, ಮೇಲಿನ ಸಿಪ್ಪೆ, ಮಧ್ಯದ ಜಾಯಿ ಪತ್ರೆ, ಒಳಗಿನೇ ಜಾಯಿಕಾಯಿ, ಮೇಲ್ಗಡೆ ಇರುವಂತ ಸಿಪ್ಪೆ, ಹೊರಗಡೆ ಏನಿರುತ್ತಲ್ಲ ಅದು ಅದಾಗೆ ಓಪನ್ ಆಗುತ್ತೆ. ಇದು ಕುಯ್ಲಿಗೆ ಸಿದ್ಧವಾಗಿದೆ ಅಂತ ಅನ್ಸುವಂತದ್ದು. ಅಂತ ಅದನ್ನ ಹುಡುಕ್ಬಿಟ್ಟು ಕುಯ್ಬೇಕಾಗುತ್ತೆ. ಒಂದೊಂದ್ಸತಿ ಏನಾಗುತ್ತೆ, ನೀವು ಕುಯ್ದಲ್ಲೇ ಹೋದ್ರೆ ಅದು ಕೆಳಗಡೆ ಬಿದ್ದಿರುತ್ತೆ, 2 ದಿನ ಲೇಟ್ ಆದ್ರೂ ಕೂಡ ಅದೇ ತುಂಬಾ ಓಪನ್ ಆಗಿ ಕೆಳಗಡೆ ಜಾಯಿಕಾಯಿ ಮತ್ತೆ ಜಾಯಿ ಪತ್ರೆ ಬೀಳುವಂತದ್ದು. ತಗೊಬಂದು ಸಂಸ್ಕರಣೆ ಮಾಡ್ಬೋದು. ಒಂದೇನು ಗಮನಿಸಬೇಕು ಅಂತ ಅಂದ್ರೆ, ಕೆಳಗಡೆ ಬಿದ್ದಿರೋದ್ರಲ್ಲಿ ಯಾವ್ದು ಕೂಡ ಭೂಷಣ ಬಂದಿಲ್ವೋ ಅದೊಂದನ್ನು ಕೂಡ ಗಮನಿಸಬೇಕಾಗತ್ತೆ ತರುವಾಗ. ಕೆಲವು ತಳಿಗಳಲ್ಲಿ ವ್ಯತ್ಯಾಸ ಇದೆ, ಅಂದ್ರೆ ದಪ್ಪ ಪತ್ರೆ ಇರುವಂತದ್ದು ಇದೆ, ತೆಳ್ಳನೆ ಪತ್ರ ಇರುವಂತದ್ದು ಇದೆ. ಒಂದು ಪತ್ರೆ 6-15 ಗ್ರಾಂ ಬರುವಂತದ್ದು, ಕಾಯಿ 6-15 ಗ್ರಾಂ ಬರುವಂತದ್ದು, 1 ಕೆಜಿಗೆ ಏನಿಲ್ಲ ಅಂದ್ರೂ 100-150 ಕಾಯಿ ತನಕ ಆಗುವಂತದ್ದು. ಅದೇ ರೀತಿ ಪತ್ರೆ 5 ಕೆಜಿ ಕಾಯಿ ಕುಯ್ದ್ರೆ ಅದರಲ್ಲಿ 3/4 ಕೆಜಿಯಿಂದ 1 ಕೆಜಿ ಪತ್ರೆ ಮಾತ್ರ ಸಿಗುತ್ತೆ, ಅಂದ್ರೆ 1:5. ಪತ್ರೆಲ್ಲಿ ಏನಾಗುತ್ತೆ, 1 ಗ್ರಾಂ ಇಂದ 5 ಗ್ರಾಂ ತನಕ ಬರುತ್ತೆ. ನಾನು ಏನ್ ಹೇಳ್ತಾ ಇದ್ದೀನಿ, ಅದು ಒಣಗಿರುವಂತ ಒಂದು ತೂಕ. 200-1,000 ಪತ್ರೆಗಳನ್ನ ಹಾಕಿದ್ರೆ 1 ಕೆಜಿ ಆಗುವಂತದ್ದು. ಕುಯ್ಕೊಂಡ್ ಬಂದಿರುವಂತ ಜಾಯಿಕಾಯಿ ಮತ್ತೆ ಜಾಯಿ ಪತ್ರನ ಬೇರೆ ಬೇರೆ ಮಾಡಿ, ಯಾಕೆಂದ್ರೆ ಒಣಗುವ ಸಮಯ ಬೇರೆ ಬೇರೆ ಎರಡಕ್ಕೂ ಕೂಡ. ಜಾಯಿ ಪತ್ರೆನ 1 ದಿನ ಒಣಗಿಸಿದ್ರೆ ಸಾಕು, ಮತ್ತೆ ಜಾಯಿ ಕಾಯಿನ ಮಾತ್ರ 3-4 ದಿನ ಒಣಗಿಸ್ಬೇಕಾಗತ್ತೆ. ಒಣಗಿಸುವಾಗ ಏನಾಗ್ಬೇಕು ಅಂತ ಅಂದ್ರೆ, ಅದ್ರಲ್ಲಿ ಎಷ್ಟು ತೇವಾಂಶ ಇರುತ್ತೆ ಅದು 8-10% ಬರೋ ತನಕ ಕೂಡ ಒಣಗಿಸಿದ್ರೆ ಅದು ರೆಡಿ ಆಗಿರುತ್ತೆ. ತೋಟದಿಂದ ತರುವಾಗ್ಲೂ ಕೂಡ ಅದರಲ್ಲಿ ಫಂಗಸ್ ಇದೆಯೋ ಇಲ್ವೋ ಒಂದೇ ಸತಿ ನೋಡ್ಬಿಟ್ಟು ತರೋದು ಒಳ್ಳೇದು. ಅಕಸ್ಮಾತ್ ಅದ್ರಲ್ಲಿ ಯಾವ್ದ್ರಲ್ಲಾದ್ರೂ ಫಂಗಸ್ ಅಥವಾ ಭೂಷಣ ಬಂದಿದೆ, ಕೆಳಗಡೆ ಬಿದ್ದಿರೋ ತಂದಿದ್ರಲ್ಲಿ ಇದೊಂದು ಮಳೆಗಾಲದಲ್ಲಿ ಬರೋದ್ರಿಂದ ಒಂದು ತೊಂದರೆ ಇರುತ್ತೆ. ಅಂತದನ್ನ ಅವಾಗ್ಲೇನೆ ಬೇರ್ಪಡಿಸಿ ಒಣಗಿಸಿದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಒಂದ್ಸತಿ ಒಣಗ್ಸೋಕೆಲ್ಲ ಒಟ್ಟಿಗೆ ಇಟ್ಟಾಗ ಅದರಿಂದ ಇದಕ್ಕೆ ಹರಡುವಂತ ಸಾಧ್ಯತೆ ಜಾಸ್ತಿ. ಅದೊಂದನ್ನ ನೀವು ಗಮನಿಸಬೇಕಾಗತ್ತೆ. ಇದು ಸೂರ್ಯನ ಕಿರಣದಲ್ಲಿ ಒಣಗಿಸಿದ್ರೇನೆ ತುಂಬಾ ಒಳ್ಳೇದು. ಇಲ್ಲ ಅಂತ ಅಂದ್ರೆ ನೀವು ಅಕಸ್ಮಾತ್ ಮಳೆಗಾಲ ಬಿಸಿಲಿಲ್ಲ ಅಂತ ಅಂದ್ರೆ ಏರ್ ಡ್ರೈಯಿಂಗ್ ಅಥವಾ ಓವನ್ ಡ್ರೈಯಿಂಗ್ ಅಂತ ಏನಂತೀವಲ್ಲ, ಸಣ್ಣದಾದಂತ ಏಲಕ್ಕಿ ಗೂಡುಗಳನ್ನು ಒಣಗಿಸಬಹುದು. ಆ ರೀತಿ ಸಣ್ಣ ಗೂಡುಗಳನ್ನ ಮಾಡಿ ಎಲೆಕ್ಟ್ರಿಕ್ ಡ್ರೈಯರ್ ಗಳನ್ನು ಕೂಡ ಮಾಡ್ಕೊಳ್ಳುವಂತದ್ದು. ಎಲೆಕ್ಟ್ರಿಕ್ ಡ್ರೈಯಿಂಗ್ ಮಾಡ್ತಿದೀರಿ ಅಂದ್ರೆ ನೀವೇನ್ ಜಾಯಿಕಾಯಿ ತರ್ತೀರಿ ಅದನ್ನೊಂದ್ಸತಿ ಒಳ್ಳೆ ನೀರಲ್ಲಿ ತೊಳೆದು ಅದಾದ್ಮೇಲೆ ಡ್ರೈಯಿಂಗ್ ಹಾಕುವಂತದ್ದು ಒಳ್ಳೇದು. ಜಾಯಿ ಪತ್ರೆನ ನೀವು ಒಂದು 55-60 ಡಿಗ್ರಿಲಿ ಒಣಗಿಸ್ತಾ ಇದೀರಿ ಅಂತ ಅಂದ್ರೆ 3-4 ಗಂಟೆ ಸಾಕಾಗುತ್ತೆ ಅಷ್ಟರಲ್ಲಿ ನಿಮಗೆ ಎಲೆಕ್ಟ್ರಿಕ್ ಡ್ರೈಯರ್ ಅಲ್ಲಿ ಒಣಗುವಂತದ್ದು. ಅಥವಾ ಜಾಯಿ ಕಾಯಿನ ಒಣಗಿಸ್ತಿದ್ದೀರಿ ಅಂದ್ರೆ ಇದೇ 55-60 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಒಂದು 1/2 ದಿನದಿಂದ 3/4 ದಿನ ಅಂದ್ರೆ ಒಂದು 15-16 ಅವರ್ ಬೇಕಾಗುತ್ತೆ. ಒಂದು ಗಮನ ಇಟ್ಕೋಬೇಕಾಗುತ್ತೆ, ತುಂಬಾ ಟೆಂಪರೇಚರ್ ಜಾಸ್ತಿ ಆಯ್ತು ಅಂದ್ರೂ ಪತ್ರೆಯಲ್ಲಿ ಕೂಡ ಕಲರ್ ಸ್ವಲ್ಪ ಡಿಮ್ ಆಗುವಂತದ್ದು ಇದು ಜಾಸ್ತಿ. ಇದು ಒಣಗಿಸುವ ವಿಧಾನದ ಬಗ್ಗೆ. ಮತ್ತೆ ಹೇಳ್ತಾ ಜಾಯಿ ಕಾಯಲ್ಲಿ ಏನಾಯ್ತು, ಜಾಯಿ ಪತ್ರೆ ಮತ್ತೆ ಜಾಯಿ ಕಾಯಿ ಎರಡೂ ಕೂಡ ಉಪಯೋಗಕ್ಕೆ ಬಂತು. ಹೊರಗಡೆ ಇರುವಂತ ಸಿಪ್ಪೆ ಏನ್ ಮಾಡ್ಬೋದು ಅಂತ ಅಂದ್ರೆ ತುಂಬಾ ಜನ ಬಿಸಾಕ್ತಾರೆ. ಬಟ್ ಇತ್ತೀಚೆಗೆ ಏನಾಗಿದೆ ಅಂತ ಅಂದ್ರೆ ಈ ಸಿಪ್ಪೆನೆ ಕೂಡ ಉಪಯೋಗಿಸಿ ಕೆಲವರು ಜನ ಉಪ್ಪಿನಕಾಯಿ ಹಾಕುವಂತದ್ದು ಮತ್ತೆ ಜಾಮ್ ಜೆಲ್ಲಿ ಮಾಡುವಂತದ್ದು ಇದನ್ನು ಕೂಡ ಯೂಸ್ ಮಾಡಿದ್ರೆ, ಅಂದ್ರೆ ಜಾಯಿ ಕಾಯಲ್ಲಿ ಯಾವ್ದು ಕೂಡ ವೇಸ್ಟ್ ಇಲ್ಲ. ನಮಗೆ 3 ಭಾಗ ಸಿಪ್ಪೆ ಪತ್ರೆ ಮತ್ತೆ ಕಾಯಿ ಉಪಯೋಗ ಇರುವಂತದ್ದು. ಇದು ಜಾಯಿ ಕಾಯಿಯ ಬಗ್ಗೆ ಇರುವಂತ ಒಂದು ಮಾಹಿತಿ, ಅದ್ರ ಬೇಸಾಯ ಕ್ರಮಗಳು ಮತ್ತೆ ಅದನ್ನು ಹೇಗೆ ನಾವು ಪ್ರೋಸೆಸ್ ಮಾಡಬಹುದು. ಜಾಯಿ ಕಾಯಿಯ ವೃಕ್ಷದ ಬಗ್ಗೆ ಮತ್ತು ಅದರ ಬಳಕೆ ಕುರಿತಂತೆ ನಾವು ವಿಷಯಗಳನ್ನ ಆಲಿಸ್ತಾ ಇದ್ರೆ ಒಂಥರ ಕುತೂಹಲ ಆಸಕ್ತಿದಾಯಕವಾದದ್ದು. ಸುವಾಸನೆಗೆ ಹೆಸರುವಾಸಿಯಾದ ಜಾಯಿಕಾಯಿ ಕೊಡಗಿನಲ್ಲೂ ಬೆಳ್ಕೊಳ್ಬಹುದು ಅನ್ಕೊಂಡು ಹೇಳ್ತಾ ಇದ್ರೆ, ಅಪ್ಪಂಗಳದ ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆಯಲ್ಲಿ ಸಸ್ಯಗಳನ್ನು ಮಾರಾಟ ಮಾಡ್ತಾ ಇದೀರಾ? ಹೇಗೆ? ಇಲ್ಲ ಸರ್, ಗ್ರಾಫ್ಟ್ ನಾವು ಮಾಡ್ತಾ ಇಲ್ಲ, ಕ್ಯಾಲಿಕಟ್ ಅಲ್ಲಿ ಮಾಡ್ತಾ ಇದಾರೆ, ಮತ್ತೆ ಪೆರ್ವಾನಮುಯಿ ಅಂತ ಇದೆ, ಅಲ್ಲಿ ಕೂಡ ಕೆವಿಕಲ್ ಮಾಡ್ತಿರುವಂತದ್ದು. ನಾವು ಬೀಜದಿಂದ ಮಾಡ್ತಾ ಇದೀವಿ, ಬಟ್ ಮಾರಾಟ ಮಾಡ್ತಾ ಇಲ್ಲ. ಗಂಡು ಹೆಣ್ಣು ಎರಡು ವ್ಯತ್ಯಾಸ ಇರೋದ್ರಿಂದ ನಾವು ಮಾಡ್ತಾ ಇಲ್ಲ. ಬಟ್ ಬಂದವರಿಗೆಲ್ಲ ಕೂಡ ನಾವು ಕ್ಯಾಲಿಕಟ್ಟಿನ ಒಂದು ಸಂಪರ್ಕ ಕಲ್ಪಿಸ್ಕೊಟ್ಬಿಟ್ಟು ಅವ್ರು ಅಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ಹೋಗಿ ಮಾಡ್ತಾ ಇದೀವಿ. ಅದೇ ರೀತಿ ಕೆಲವರು ಲೈಸೆನ್ಸಸ್ ಇದಾರೆ, ನಮ್ಮ ಸಂಸ್ಥೆಯಿಂದ ಲೈಸೆನ್ಸ್ ತಗೊಂಡು ನಮ್ಮ ವಿಶ್ವಶ್ರೀ ಮತ್ತು ಕೇರಳಶ್ರೀನ ಮಲ್ಟಿಪ್ಲೈ ಮಾಡ್ತಿರೋರು ಇದಾರೆ, ಅವ್ರ ಸಂಪರ್ಕವನ್ನು ಕೊಟ್ಟಾಗ ಅವ್ರು ಅಲ್ಲೂ ಹೋಗಿ ಆ ನರ್ಸರಿಯಿಂದ ತಗೋಬಹುದು ಸರ್. ಎಕರೆಗಟ್ಟಲೆ ಬೆಳೆದ್ರೆ ಜಾಯಿಕಾಯಿಯನ್ನ, ಅದಕ್ಕೆ ಬೇಡಿಕೆ ಮತ್ತು ಲಾಭ ಇದ್ರ ಬಗ್ಗೆ ಜನ ಯೋಚನೆ ಮಾಡಬಹುದು, ಏನಂತೀರಿ? 100% ಲಾಭ ಇದೆ ಸರ್. ಯಾಕೆಂದ್ರೆ ಒಂದು ಮಿಶ್ರ ಬೆಳೆಯಾಗಿ ಹೋಗೋದ್ರಿಂದ ಬೇರೆ ಬೆಳೆನೂ ಇರುತ್ತೆ, ಅದ್ರ ಜೊತೆ ಈ ಬೆಳೆನೂ ಇರೋದ್ರಿಂದ ಕೂಡ ಜಾಯಿಕಾಯಿಗೆ ಯಾವಾಗ್ಲೂ ಕೂಡ 300-500 ರೂಪಾಯಿ ತನಕ ಕೆಜಿಗೆ ಕೊಡುವಂತದ್ದಿದೆ. ಅದೇ ರೀತಿ ಜಾಯಿ ಪತ್ರಗೆ 1500-1800 ಕೊಡುವಂತದ್ದು ಇದೆ. ಅಂದ್ರೆ ನಮ್ಮಲ್ಲಿ ಎಸ್ಟಾಬ್ಲಿಷ್ ಮಾರ್ಕೆಟ್ಸ್ ಇದೆ, ನಿಮ್ ಹತ್ರ ಇದೆ ಅಂತ ಅಂದ್ರೆ ಕೆಲವರು ವ್ಯಾಪಾರಿಗಳು ಬಂದು ಕೂಡ ತಗೊಂಡೋಗುವಂತದ್ದಿದೆ. ಇಲ್ಲಾಂದ್ರೆ ಅಲ್ಲಲ್ಲೇನೆ ಕೊಡಗಿನಲ್ಲಿ ತುಂಬಾ ಸ್ಪೈಸ್ ಶಾಪ್ಸ್ ಇರೋದ್ರಿಂದ ಅವ್ರಿಗೂ ಕೂಡ ಗುಣಮಟ್ಟ ಚೆನ್ನಾಗಿದೆ ಅಂದ್ರೆ ಅವರನ್ನು ಅಪ್ರೋಚ್ ಮಾಡಬಹುದು. ಮಾರ್ಕೆಟ್ ಇದೆ ಸರ್. ಮತ್ತೆ ಯಾವುದೇ ಮರ ಅಥವಾ ನಾವು ಟ್ರೀ ಸ್ಪೈಸಸ್ ಅನ್ನು ಕೊಂಡ್ರೆ ಫುಲ್ಲಿ ನಾವು ಪ್ರೊಡಕ್ಷನ್ ಮಾಡ್ತಾ ಇಲ್ಲ ಸರ್. ನಾವ್ ಏನ್ ಮಾಡ್ತಾ ಇದೀವಿ ಅದ್ರ ಡಬಲ್ ಅಷ್ಟು ನಾವು ಇಂಪೋರ್ಟ್ ಮಾಡ್ತಾ ಇದೀವಿ. ಹಾಗಾಗಿ ನಮ್ಮ ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾರ್ಕೆಟ್ ಇದೆ ಸದ್ಯಕ್ಕೆ. ಕಾಫಿ ತೋಟಗಳಲ್ಲಿ ಇದನ್ನ ನೆರಳಿನ ಬೆಳೆಯಾಗಿ ಕಾಫಿಗೆ ಬೆಳೆಸ್ಕೊಳ್ಬಹುದು ಅಂತ ಹೇಳ್ತೀರಾ? ಬೆಳೆಸಬಹುದು ಸರ್. ದೊಡ್ಡ ಮರ ಆಗ್ತಿದ್ದಂಗೆನೆ ಕಾಫಿ ಮಧ್ಯದಲ್ಲಿ ಸ್ವಲ್ಪ ತೆಕ್ಕೋಬೇಕಾಗುತ್ತೆ, ಬಟ್ ಬೆಳಿಬಹುದು ಸರ್ ಇದನ್ನ. ಯಾಕೆಂದ್ರೆ ನಮ್ಮಲ್ಲಿ ಇಲ್ಲೂ ಕೂಡ ಏಲಕ್ಕಿ ಮಧ್ಯದಲ್ಲೇನೆ ಇರುವಂತದ್ದು, ಕಾಫಿ ತೋಟ ಮಧ್ಯದಲ್ಲೂ ಕೂಡ ಜಾಯಿಕಾಯಿ ಇದೆ, ಬೆಳಿಬಹುದು ಸರ್, ತೊಂದರೆ ಇಲ್ಲ. ಹೇಗಿದೆ ಮರ, ಗಟ್ಟಿನ ಅಥವಾ ನುಗ್ಗೆ ಮರ ತರ, ಹಲ್ವಾಣ ಮರ ತರ, ಜೋಳನ ಹೇಗೆ? ತುಂಬಾ ಗಟ್ಟಿ ಮರ ಸರ್, ತುಂಬಾ ದಪ್ಪ ಆಗುವಂತದ್ದು ಇದೆ, ಮತ್ತೆ ಬ್ರಾಂಚಸ್ ಕೂಡ ತುಂಬಾ ಗಟ್ಟಿ, ಸುಮ್ಸುಮ್ನೆ ಮುರಿದು ಬೀಳುವಂತದ್ದು ಅಂತದ್ದು ಯಾವ್ದನ್ನು ನೋಡಲ್ಲ. ಗಟ್ಟಿ ಮರ ಸರ್, ಹಲ್ವಾಣ ಅಥವಾ ನೀವು ಬೇರೆ ಕೊಡಿಸ್ಕೊಂಡ್ರೆ ಗಟ್ಟಿ ಮರನೇ ಸರ್ ಇದು. ಅನೇಕರು ಈ ಕಾರ್ಯಕ್ರಮವನ್ನ ಕೇಳ್ತಾ ಕೇಳ್ತಾ ಖುಷಿ ಪಟ್ಟಿದ್ದಾರೆ, ನಾವು ಹಾಕ್ಬೇಕು ನಾವು ಹಾಕ್ಬೇಕು ಅನ್ನೋ ಒಂದು ಆಲೋಚನೆಯನ್ನು ಶುರು ಮಾಡ್ಕೊಂತಿರ್ಬಹುದು. ನಿಮ್ಮ ಸಂಪರ್ಕಕ್ಕೆ ಸಂಖ್ಯೆಯನ್ನ ಹೇಳ್ಬೋದಾ ಶಿವಕುಮಾರ್ ಅವರೇ? ನನ್ನ ಮೊಬೈಲ್ ನಂಬರ್ 9444-99-630-88, 9449-99-630-88. ಕೊಡಗು ಜಿಲ್ಲೆ ಅಲ್ಲದಲ್ಲೇ ಅಕ್ಕಪಕ್ಕದ ಜಿಲ್ಲೆಗಳ ಕೃಷಿಕರು ನಮ್ಮ ಈ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದಾರೆ, ಪ್ರಯೋಜನ ಮಾಡಿಕೊಳ್ಳಿ. ಈಗಾಗಲೇ ಕೆಲವಾರು ಜನ ಕೃಷಿಕರು ಹಾಕೊಂಡಿದ್ದಾರೆ, ಖುಷಿಯಿಂದ ಕಾಯಿಗಳನ್ನು ಪತ್ರೆಯನ್ನು ಪಡ್ಕೊಂಡು ಬೇರೆಯವರಿಗೂ ಕೊಡ್ತಾ ಇದ್ದಾರೆ, ಮಾರಾಟನೂ ಮಾಡ್ತಾ ಇದ್ದಾರೆ, ಅನುಭವಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ತಾ ಇದ್ದಾರೆ. ನಿಮ್ಮ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಕೆಳಗರೆ, ಕೊಡಗು ಜಿಲ್ಲೆಯಲ್ಲಿ ಜಾಯಿಕಾಯಿಯನ್ನು ಹೇಗೆ ಬೆಳೆಯಬಹುದು ಮತ್ತು ಇದಕ್ಕೆ ಪೂರಕವಾದ ಅಂಶಗಳು ಏನೇನಂತ ಅನ್ಕೊಂಡು ಇದುವರೆಗೆ ಉಲ್ಲೇಖ ಮಾಡಿದವರು ಮಡಿಕೇರಿ ತಾಲೂಕು ಅಪ್ಪಂಗಳದ ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕಚೇರಿಯ ವಿಜ್ಞಾನಿ ಡಾಕ್ಟರ್ MS ಶಿವಕುಮಾರ್ ಅವರು. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಈಗ ಕೇಳುವ ಕೃಷಿ ಮಾಹಿತಿ. ಇತ್ತೀಚೆಗೆ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಈ ಬಸವನ ಹುಳುಗಳ ಕಾಟ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಬಸವನ ಹುಳುಗಳು ಮೃದ್ವಂಗಿ ಜಾತಿಗೆ ಸೇರಿದಂಥ ಜೀವಿಗಳು. ವಿಶೇಷವಾಗಿ ಈ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಿಗೆ ಹಾನಿಯನ್ನು ಉಂಟು ಮಾಡ್ತಾ ಇರುವಂಥ ಈ ಬಸವನ ಹುಳುಗಳನ್ನು ಆಫ್ರಿಕನ್ ದೈತ್ಯ ಬಸವನ ಹುಳು ಅಂತ ಗುರುತಿಸಲಾಗಿದೆ. ಇವು ಭೂಮಿ ಮೇಲೆ ಮತ್ತು ನೀರಿನೊಳಗಡೆ ವಾಸಿಸ್ತವೆ. ಕೆಲವು ಮೃದ್ವಂಗಿಗಳು ಗಿಡಗಳನ್ನು ಎಲೆಗಳನ್ನು ತಿಂತವೆ. ಇನ್ನೂ ಕೆಲವು ಬಸವನ ಹುಳುಗಳು ಬೇರೆ ಬೇರೆ ಜೀವಿಗಳನ್ನು ಕೂಡ ತಿಂತವೆ. ಒಣ ವಾತಾವರಣ ಇದ್ದಾಗ ಭೂಮಿ ಮೇಲೆ ಇರುವಂಥ ಈ ಬಸವನ ಹುಳುಗಳು ತಮ್ಮದೇ ಚಿಪ್ಪಿನಲ್ಲಿ ಬಚ್ಚಿಟ್ಕೊಳ್ತವೆ. ಮುಖ್ಯವಾಗಿ ಜಗತ್ತಿನಲ್ಲೇ ಅತಿದೊಡ್ಡ ಮತ್ತು ಬೆಳೆ ಹಾನಿಕಾರಕ ಪೀಡೆ ಅಂತ ಇದನ್ನು ನಾವು ಕರಿಬಹುದು. ಇವು ಬಹಳ ದಿನದವರೆಗೆ ಆಹಾರವಿಲ್ಲದೆ ಬದುಕುವಂಥ ಶಕ್ತಿಯನ್ನು ಕೂಡ ಪಡ್ಕೊಂಡಿದ್ದಾವೆ. ಬೇಗ ಸಂತಾನೋತ್ಪತ್ತಿಯನ್ನು ಹೊಂದೋದ್ರಿಂದ ಹೊಸ ಪ್ರದೇಶಗಳಿಗೆ ಇವು ಬೇಗ ಹರಡ್ತವೆ. ಮುಖ್ಯವಾಗಿ ಈ ಬಸವನ ಹುಳುಗಳು ಉಭಯಲಿಂಗಿ ಜೀವಿಗಳು, ಅಂದರೆ ಒಂದೇ ಹುಳುವಿನಲ್ಲಿ ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳು ಇರ್ತವೆ. ಮೊಟ್ಟೆಯಿಂದ ಹೊರಗಡೆ ಬಂದಂಥ ಇವು 10-15 ತಿಂಗಳಿನಲ್ಲಿ ಪ್ರೌಢಾವಸ್ಥೆಗೆ ಬರ್ತವೆ. ಮುಖ್ಯವಾಗಿ ಇವು ಮಣ್ಣಿನ ಗೂಡು, ಎಲೆಗಳಲ್ಲಿ ಮತ್ತು ಹರಳುಗಳಲ್ಲಿ ಮೊಟ್ಟೆಗಳನ್ನು ಇಡ್ತವೆ. ಬಸವನ ಹುಳುಗಳು ಸಾಮಾನ್ಯವಾಗಿ 5-6 ವರ್ಷ ಕಾಲ ಬದುಕ್ತವೆ. 10-15 ತಿಂಗಳಿನಲ್ಲಿ ಇವು ತಮ್ಮ 2ನೇ ವರ್ಷದಲ್ಲಿ ಸುಮಾರು 100 ಮೊಟ್ಟೆಗಳನ್ನಿಟ್ಟರೆ

ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಮಡಿಕೇರಿ ಸೇರಿದಂಗೆ ಕೊಡಗು ಜಿಲ್ಲೆನ ಬೇರೆ ಬೇರೆ ಜಾಗಗಳಲ್ಲಿ ಮಧ್ಯಾಹ್ನದ ಮೇಲೆ ಬಿರುಸಿನ ಮಳೆಯಾದ ವರದಿಯಾಗಿತ್ತು. ಭಾರೀ ಗಾಳಿ ಮಳೆಗೆ ಕೆಲವು ಕಡೆಗಳಲ್ಲಿ ಮರಬಿದ್ದು ರಸ್ತೆ ಸಂಚಾರಕ್ಕೆ ಅಡಚಣೆಯಾಗಿತ್ತು. ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ ಕಡೆಯಿಂದ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ ಪ್ರಯುಕ್ತ ವಸ್ತು ಸಂಗ್ರಹಾಲಯಗಳು ಸುಸ್ಥಿರತೆ ಮತ್ತು ಯೋಗಕ್ಷೇಮ ತೆಳುವ ಘೋಷವಾಕ್ಯದಡಿಲಿ ಕೊಡಗು ಜಿಲ್ಲೆನ ಪಾರಂಪರಿಕ ಪರಿಕರಗಳ ವಿಶೇಷ ಪ್ರದರ್ಶನಕ್ಕೆ ಇಂದು ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶವು ಚಾಲನೆ ನೀಡಿದರು. ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ ಎರಡರ ಅಧ್ಯಕ್ಷರಾದ ಟಿಎಂ ವಿಜಯ್ ಭಾಸ್ಕರ್ ಮತ್ತು ಸಲಹೆಗಾರರಾದ ಪ್ರಸನ್ನ ಕುಮಾರ್ ಅವರಿಂದು ಅರಣ್ಯ ಭವನ, ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೆ ಅಬಕಾರಿ ಇಲಾಖೆಗಳಲ್ಲಿ ಆಡಳಿತ ಸುಧಾರಣೆಗೆ ಸಂಬಂಧಪಟ್ಟಂಗೆ ಅಧಿಕಾರಿಗಳೊಟ್ಟಿಗೆ ಮಾತುಕತೆ ನಡೆಸಿದವು. 2022-23 ಸಾಲಿನಲ್ಲಿ ಹಾಜರಾತಿ ಕೊರತೆಯಿಂದ ಪರೀಕ್ಷೆಗೆ ಹಾಜರಾಗದೆ ಕಲಾ ವಾಣಿಜ್ಯ ವಿಭಾಗದ ಪಿಯುಸಿ ವಿದ್ಯಾರ್ಥಿಗಳಿಗೆ ತಾರೀಖು 23ರಂದು ಶುರು ಆಗುವ ಎರಡನೇ ಪಿಯುಸಿ ಪೂರಕ ಪರೀಕ್ಷೆಗೆ ಹೆಸರು ನೋಂದಾಯಿಸಿಕೆ ಅವಕಾಶ ನೀಡಲು ತಿಳಿ ಪದವಿ ಪೂರ್ವ ಶಿಕ್ಷಣ ಇಲಾಖೆನ ಉಪನಿರ್ದೇಶಕರು ತಿಳಿಸಲು. ಶನಿವಾರ ಸಂತೆ ಅರಣ್ಯ ವಲಯ ವ್ಯಾಪ್ತಿನ ಕಾಜೂರು ಸಸ್ಯ ಕ್ಷೇತ್ರದಲ್ಲಿ ಆರ್ಎಸ್ಪಿಡಿ ಯೋಜನೆಯಡಿಲಿ ಬೆಳೆಸಿರುವ ಸಿಲ್ವರ್, ಶ್ರೀಗಂಧ, ರಕ್ತ ಚಂದನ ಸೇರಿದಂತೆ ಇನ್ನಿತರ ಜಾತಿನ ಗಿಡಗಳನ್ನು ಬೆಳೆಸಲಾಗಿತ್ತು. ಈ ಗಿಡಗಳನ್ನು ಅರಣ್ಯ ಇಲಾಖೆಯಿಂದ ತಾರೀಖು 22ರಂದು ರಿಯಾಯಿತಿ ದರದಲ್ಲಿ ವಿತರಣೆ ಮಾಡಲಾದಂತೆ ಅರಣ್ಯಾಧಿಕಾರಿಯು ಪ್ರಕಟಣೆ ತಿಳಿಸಿದರು. ಪೊನ್ನಂಪೇಟೆ ಗ್ರಾಮ ಪಂಚಾಯಿತಿ ಕಡೆಯಿಂದ ತಾರೀಖು 20ರಂದು ಹೊತ್ತರೆ 10 ಗಂಟೆಯಿಂದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಪೊನ್ನಂಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿನ ಹೆಂಗಸರಿಗೆ ಪುಕ್ಕಟ್ಟೆ ಆರೋಗ್ಯ ತಪಾಸಣಾ ಶಿಬಿರನ ಏರ್ಪಾಡು ಮಾಡಲಾಗಿತ್ತು. ಅಲ್ಲಿನ ಸಾರ್ವಜನಿಕರು ಇದರ ಪ್ರಯೋಜನ ಪಡ್ಕೊಳ್ಳಕ್ಕೆ. ಬಲ್ಲಮಾಟಿನ ಬಜರಂಗಿ ಯೂತ್ ಕ್ಲಬ್ ಕಡೆಯಿಂದ ನೇತಾಜಿ ಪ್ರೌಢಶಾಲೆನ ಆಟದ ಬಾಣಿಲಿ ಆಯೋಜಿಸಲಾಗಿದ್ದ 2ನೇ ವರ್ಷದ ಮುಕ್ತ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಟಲಿ ಶರತ್ ಫ್ರೆಂಡ್ಸ್ ಸುರ್ಣ ಇನಾಮು ಹಾಗೆ KA12 ಕೊಡಗು ವಾರಿಯರ್ಸ್ 2ನೇ ಇನಾಮನ ಪಡ್ಕೊಂಡಳು. ಸೋಮರ್ಪೇಟೆನ ಸಾರ್ವಜನಿಕ ವಲಯದಲ್ಲಿ ಬೇರೆ ಬೇರೆ ಸೌಲಭ್ಯಗಳ ಕೊರತೆಗಳನ್ನು ಎದುರಿಸ್ತಾ ಇರುವ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಹೊಸ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಅವರು ದಿಢೀರನೆ ಭೇಟಿ ನೀಡಿ ನಿಧಾನಗತಿಯಲ್ಲಿ ನಡೆಯುತ್ತಿರುವ ಕೆಲಸಗಳ ಬಗ್ಗೆ, ಕಡಿತ ವಿಲೇವಾರಿ ವಿಳಂಬ, ಭ್ರಷ್ಟಾಚಾರ ಆರೋಪಗಳ ಬಗ್ಗೆ ಪರಿಶೀಲನೆ ನಡೆಸಿದರು. ಸಾರ್ವಜನಿಕ ಕೆಲಸ ಕಾರ್ಯಗಳಿಗೆ ಯಾವುದೇ ಕಾರಣಕ್ಕೂ ನಿಧಾನ ಮಾಡಿಕಾಗದು, ಭ್ರಷ್ಟಾಚಾರ ಇಲ್ಲದೆ ಸಾರ್ವಜನಿಕ ಕೆಲಸಗಳನ್ನು ಮಾಡಕು ತಿಳಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ECHS ಪಾಲಿಕ್ಲಿನಿಕ್ ಮಡಿಕೇರಿಯಲ್ಲಿ ಹಲ್ಲಿನ ವೈದ್ಯರು ತಾರೀಖು 22-23ರಂದು ಲಭ್ಯ ಇರುವುದು ತಿಳಿ ಪಾಲಿಕ್ಲಿನಿಕ್ನ ಪ್ರಕಟಣೆ ತಿಳಿಸೋಳು. ಹಾಕಿ ಇಂಡಿಯಾ ಕಡೆಯಿಂದ ರೂರ್ಕೆಲಾ ಸಬ್ ಜೂನಿಯರ್ ಒಡಿಶಾಲಿ ತಾರೀಖು 18-28ರವರೆಗೆ ನಡೆಯುವ 13ನೇ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿಯಲ್ಲಿ 13ನೇ ಹಾಕಿ ಕರ್ನಾಟಕ ತಂಡದ ಹಾಕಿ ನಾಯಕನಾಗಿ ಕೆಡಿ ಋತ್ವಿಕ್ ಪೂಜ್ ಅಯ್ಯಪ್ಪವು ಆಯ್ಕೆಯಾಗಳು. ಈ ತಂಡದಲ್ಲಿರುವ 8 ಆಟಗಾರರು ಕೊಡಗಿನವೇ ಆಗಿರುವುದು ಹೆಮ್ಮೆನ ವಿಷಯ. ಸಮಾಜದ ಎಲ್ಲ ಜನರಿಗೆ ಗುಣಾತ್ಮಕ ಶಿಕ್ಷಣ ನೀಡಿದು ಕೊಡಗು ವಿಶ್ವವಿದ್ಯಾಲಯದ ಗುರಿಯಾಗಿದ್ದು 3 ತಿಂಗಳಿಗೊಮ್ಮೆ ಕೇಂದ್ರದ ಶಿಕ್ಷಕರು ಹಾಗೆ ಮಕ್ಕಳೊಟ್ಟಿಗೆ ನೇರ ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಶಿಕ್ಷಣದ ಗುಣಮಟ್ಟನ ಮೇಲಕ್ಕೆ ಏರಿಸಿಕೆ ಕಾರ್ಯಕ್ರಮ ರೂಪಿಸಲಾದೆ ಕೇಂದ್ರದಲ್ಲಿ ಬೇಡಿಕೆ ಇರುವ ಸೈಬರ್ ಸೆಕ್ಯೂರಿಟಿ, ಪ್ರವಾಸೋದ್ಯಮ, ಹೋಟೆಲ್ ಮ್ಯಾನೇಜ್ಮೆಂಟ್ ಸೇರಿದಂತೆ ಇನ್ನಿತರ ಕೋರ್ಸ್ಗಳನ್ನು ಶುರು ಮಾಡಿಕೆ ಚಿಂತನೆ ನಡೆಸ್ತಾಳೋ ತಿಳಿ ಕೊಡಗು ವಿಶ್ವವಿದ್ಯಾಲಯದ ಕುಲಪತಿ ಅಶೋಕ್ ಸಂ ಆಲೂರವು ತಿಳಿಸೋಳು. ಕೊಡಗು ಜಿಲ್ಲೆ ಸೋಮರ್ಪೇಟೆ ತಾಲೂಕು ಮಡಿಕೇರಿ ಕುಟ್ಟ ರಸ್ತೆನ 8.30 ಕಿಲೋಮೀಟರ್ನಿಂದ 10 ಕಿಲೋಮೀಟರ್ವರೆಗೆ ರಸ್ತೆ ಅಭಿವೃದ್ಧಿ ಕೆಲಸನ ಲೋಕೋಪಯೋಗಿ ಇಲಾಖೆ ನಡೆಸ್ತಾ ಇದ್ದು ಕಾಂಕ್ರೀಟ್ ರಸ್ತೆ ನಿರ್ಮಿಸುವ ನಿಟ್ಟಿನಲ್ಲಿ ಪ್ರಯಾಣಿಕರ ಮತ್ತು ಸಾರ್ವಜನಿಕರ ಸಂಚಾರದ ಹಿತದೃಷ್ಟಿಯಿಂದ ತಾರೀಖು 22ರಿಂದ ಜುಲೈ 10ರವರೆಗೆ ಎಲ್ಲ ರೀತಿಯ ವಾಹನ ಸಂಚಾರ ನಿರ್ಬಂಧಿಸಿ ಜಿಲ್ಲಾಧಿಕಾರಿ ಹಾಗೆ ಜಿಲ್ಲಾ ದಂಡಾಧಿಕಾರಿ ಡಾಕ್ಟರ್ ಬಿಸಿ ಸತೀಶವು ಆದೇಶನ ಹೊರಡಿಸಲು. ಸೋಮರ್ಪೇಟೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನನ್ನ ಜೀವನ ನನ್ನ ಸ್ವಚ್ಛ ನಗರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಪಟ್ಟಣದ ವ್ಯಾಪ್ತಿನ ಸಾರ್ವಜನಿಕರಿಗೆ ತ್ಯಾಜ್ಯ ನಿರ್ವಹಣೆ ಮತ್ತು ಪರಿಸರ ಸಂರಕ್ಷಣೆಗೆ ತ್ಯಾಜ್ಯ ಮರುಬಳಕೆ ಉಪಯೋಗದ ಬಗ್ಗೆ ಪಟ್ಟಣ ಪಂಚಾಯಿತಿ ಕಡೆಯಿಂದ ತಾರೀಖು 20ರಿಂದ ಜೂನ್ 5ರವರೆಗೆ ಹೊತ್ತಾರೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಈಗಾಗಲೇ ಶುರು ಮಾಡಿರುವ ಕೇಂದ್ರಕ್ಕೆ ಸಾರ್ವಜನಿಕರು ತ್ಯಾಜ್ಯ ನೀಡಿ ಸಹಕರಿಸಿಕೊತ್ತಳಿ ಸೋಮರ್ಪೇಟೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಯವರು ತಿಳಿಸೋಳು. ತಾರೀಖು 20 ಮತ್ತು 21ರಂದು ನಡೆಯುವ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿನ ಸುಸೂತ್ರವಾಗಿ ನಡೆಸುವಂಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ ಸೂಚಿಸಲು. ಅವು ಜಿಲ್ಲಾಧಿಕಾರಿ ಕಚೇರಿ ಸಭಾಭವನದಲ್ಲಿ ನಡೆದ ಸಿಇಟಿ ಪರೀಕ್ಷೆ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ May 20 ಮತ್ತು 21ರಂದು ಹೊತ್ತರೆ 10:30ರಿಂದ 11:50ರವರೆಗೆ ಮಧ್ಯಾಹ್ನ 2:30ರಿಂದ 3:50ರವರೆಗೆ ಪರೀಕ್ಷೆ ನಡೆದಿದೆ. ಸಿಇಟಿ ಪರೀಕ್ಷೆ ಮಡಿಕೇರಿ ಪೇಟೆನ ಸರ್ಕಾರಿ ಜೂನಿಯರ್ ಕಾಲೇಜು, ಸಂತ ಜೋಸೆಫರ ಶಾಲೆ ಹಾಗೆ ಸಣ್ಣ ಮೈಕಲ್ಲಿ ನಡೆದಿದೆ ತಿಳಿ ತಿಳಿಸೋಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಇನ್ನು ಮುಂದೆ ಕೆಲವು ಜಾಹೀರಾತು. ರೀ, ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದೀನಿ. ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜ್ ಪೇಟೆಯ ರೇಮಂಡ್ ಶಾಪಿಂಗ್ ಲೇ ಕೊಡ್ಸು, ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮಗ್ ಬೇಕಾದ ರೀತಿಲಿ ಬ್ಲೇಸರ್ ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿ ಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಟಾಟಾ ಮೋಟಾರ್ಸ್ ಅರಸ್ಕಾರ್ ಅವರ ಶೋರೂಮ್ ಮಡಿಕೇರಿಯಲ್ಲಿ ಹಾಗೂ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಇದೀಗ ಕೊಡಗಿನ ಗೋಣಿಗೊಪ್ಪ ಮತ್ತು ಕುಶಾಲನಗರದಲ್ಲಿ. ನಿಮ್ಮ ಆಯ್ಕೆಯ ಟಾಟಾ ಕಾರ್ಗಳ ಬುಕಿಂಗ್ ಹಾಗೂ ಸರ್ವಿಸ್ಗಾಗಿ ಭೇಟಿ ನೀಡಿ ಅರಸ್ಕಾರ್ ಭಗವತಿ ದೇವಸ್ಥಾನದ ಎದುರು ತೇಕೇರಿ ಗೋಣಿಗೊಪ್ಪ, ಆಪೋಸಿಟ್ ಉದ್ಗಮ್ ಸ್ಕೂಲ್ ಕುಶಾಲನಗರ, ಹಾಗೂ ಬುಕಿಂಗ್ ಆಗಿ ರೇಸ್ ಕೋರ್ಸ್ ರೋಡ್ ಆಪೋಸಿಟ್ ಕಾವೇರಿ ಹಾಲ್ ಮಡಿಕೇರಿ. ಕಾಂಟ್ಯಾಕ್ಟ್ 9611300888 ಅಥವಾ 9606520282. ಇದೇ ದಂಡಾರ್ತಿರುವ ಮೂರನೇ ಮೇ ಇರುವುದಂಗ ಚನಿಯಾಚೆ ಕೊಡಗರ ಇತಿಹಾಸದ ವಿಶೇಷವಾದ ದಿನ. ಜಬ್ಬುಮಿ ಚಾರಿಟೇಬಲ್ ಟ್ರಸ್ಟ್ ಮೊಳಿ ಇಟ್ಟಿತುಳ ಕಾರ್ಯಕ್ರಮ ಕೊಡವ ಯುವ ಮೇಳ ದಂಡಾರ್ತಿರುವತ್ಮೂಂದು. ಅಂದು ಕೊಡಗಲ ಲತೆ ಕೊಡಗರ ಪೊರ್ಮೆ ರಾಜ್ಯ ದೇಶ ವಿದೇಶದ ನೆಲೆ ನಿಂತಿತುಳ ಕೊಡವ ಬಾಲಕರ ಬಾಲಕತ್ಯ ಒರೇ ಜಾಗದ ಕೂಡಿತು ಕೊಡವಾಮಿನ ಕೊಂಡಾಡುವ ದಿನ. ಮೇ ಇರುವುದಂಗ ಚನಿಯಾಚೆ ಮಡಿಕೇರಿ ಕ್ರಿಸ್ಟಲ್ ಕೋಟ್ಲ. ನಂಗೆಲ್ಲರೂ ಕೂಡ ಕೊಡಗರ ಕೊಡವಡ ನಡಪು ಒಡಪು ಆಯ್ಮೆ ಕೊಯ್ಮೆನ ಆಚಾರ ವಿಚಾರ ಬೌಸ್ ಎಲ್ಲ ವಿಷಯದ ಮೇನ ತುಡುವಕ ಕೈತೆಕ್ಕನ. ನಂಗಡ ಬೌಸರ ಬಾಲಕರ ಬಾಲಕತ್ಯ ಬಲ್ಯ ಸಂಖ್ಯೆ ಬಾರಿ ಈ ಕಾರ್ಯಕ್ರಮ ನಂದಾಕಿಂದು ಬೈನಲಿತು. ಅಧ್ಯಕ್ಷ ಆಡಳಿತ ಮಂಡಳಿ ಪಿಂಜ ಸದಸ್ಯಂಗ ಶ್ರೀ ವಿನಾಯಕ ಕೊಡವಕೇರಿ ಸಂಘ ಮಡಿಕೇರಿ. ಜಿಬ್ಬುಬಿ ಚಾರಿಟೇಬಲ್ ಟ್ರಸ್ಟ್ ಆಧಾರದಲ್ಲಿ ಇದೇ ದಂಡಾಯಿರುವ ಮೂರನೇ ಮೇ ಇರುವುದಂಗ ಚನಿಯಾಚರಂದು ಮಡಿಕೇರಿ ಕ್ರಿಸ್ಟಲ್ ಕೋರ್ಟ್ ಸಭಾಪಾಡಲ ನಡುವ ಕೊಡವ ಯುವ ಮೇಳಕ್ಕ ನಂಗಡ ಸಂಸ್ಕೃತಿ ಆಚಾರ ವಿಚಾರ ತರಮಿದ ಅರ ಅಭಿಮಾನ ಬೆಚ್ಚಿತು ಬಂದಿತ್ತು. ಅಂದು ಫಲಕ 10 ಗಂಟೆಗೆ ಮಡಿಕೇರಿ ಗದ್ದೆ ಗೆಂಜ ಕೊಡುವ ಮೆರವಣಿಗೆ ನಿಂಗೆಲ್ಲರೂ ತಪ್ಪದೆ ಬಂದಿತ್ತು ಕೂಡಿಯಾಡಿತು. ಕೊಡವ ಮೇರ ಕೇಳಿಯಲುಂಗೋಕ್ ನಂಗಡ ಕೂಡ ನಿಂಗಳು ಕೈಕೂಟನೊಂದು ನಿಂಗೆಲ್ಲ ತಕ್ಕಾರ ಬೈ ನನಿತು. ನಾಮೇರ ಡಿಕ್ಸನ್ ಮಡಿಕೇರಿ ಕ್ರಿಸ್ಟಲ್ ಕೋರ್ಟಲ್ ಇದೇ ತಂಡ ಇರ್ತಾ ಇರುವ ಮೂರನೇ ಮೇ ಇರುವುದಂಗ ಚನಿಯಾಚೆ ಕೊಡವ ಯುವ ಮೇಳ ನಡೆಪದುಂಡು. ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್ ಮೊಳಿ ಇಟ್ಟಿತ್ತುಳ ಈ ಒರ್ ಕನಪಟ್ಟ ಕಾರ್ಯಕ್ರಮದಲ್ಲಿ ಕೇಳಿಪಟ್ಟ ಕೊಡವ ಕಲಾವಿದಂಗಳ ಕೊಡವ ನಾಟಕ ನಾಡರ ಪೆರ್ಮೆರ ಪಾಠಕಾರನೊಂದು ಪಾಟ್ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಬೋರೆ ಬಾರೆ ಕೋಗಲು ಸಾಧನೆ ಮಾಡ ಸಾಧಕಗಳ ಪರಿಚಯ ಸನ್ಮಾನ ಬಿಂಜ ತಕ್ಕ ಇಂದನೆ ಪಲತರ ಕಾರ್ಯಕ್ರಮ ನಂಗಡ ಬಾಲಕರ ಬಾಲಕತ್ಯ ಕೈತೆ ನೆನಪ ಎಲ್ಲ ನಂಗಡ ಕುದುರೆ ಯುವ ಜನಾಂಗ ಬಾರಿ ಕೂಡಿಯಾಡಿ ಕಾರ್ಯಕ್ರಮ ಚಾಯೋಡನೆ ನಡೆಸುವಕ ನಿಂಗಳು ಕೈಕೂಟಿಯಿಂದ ಮನದುಂಬಿತು ಕಾಗಿಕೂಟಿಯನ್ನುಳ್ಳವು. ಅಧ್ಯಕ್ಷ ಆಡಳಿತ ಮಂಡಳಿ ಪಿಂಜ ಸದಸ್ಯಂಗ ಕೊಡವ ಸಮಾಜ ಮೈಸೂರು. ಇದೇ ದಂಡಾರ್ತಿರುವ ಮೂರನೇ ಮೇ ಇರುವುದಂಗ ಚನಿಯಾಚೆ ಕೊಡಗರ ಇತಿಹಾಸದ ವಿಶೇಷವಾದ ದಿನ. ಜಬ್ಬುಮಿ ಚಾರಿಟೇಬಲ್ ಟ್ರಸ್ಟ್ ಮೊಳಿ ಇಟ್ಟಿತ್ತುಳ ಕಾರ್ಯಕ್ರಮ ಕೊಡವ ಯುವ ಮೇಳ ದಂಡಾರ್ತಿರುವ ಮುಂದೆ ಅಂದು ಕೊಡಗಲ ಲತೆ ಕೊಡಗರ ಪೊರ್ಮೆ ರಾಜ್ಯ ದೇಶ ವಿದೇಶದ ನೆಲೆ ನಿಂತಿತ್ತುಳ ಕೊಡವ ಬಾಲಕರ ಬಾಲಕತ್ಯ ಒರೇ ಜಾಗದ ಕೂಡಿತು ಕೊಡವಾಮಿನ ಕೊಂಡಾಡುವ ದಿನ. ಮೇ ಇರುವುದಂಗ ಚನಿಯಾಚೆ ಮಡಿಕೇರಿ ಕ್ರಿಸ್ಟಲ್ ಕೋಟ್ಲ. ನಂಗೆಲ್ಲರೂ ಕೂಡ ಕೊಡಗರ ಕೊಡವಡ ನಡಪು ಒಡಪು ಆಯ್ಮೆ ಕೊಯ್ಮೆನ ಆಚಾರ ವಿಚಾರ ಬೌಸ್ ಎಲ್ಲ ವಿಷಯದ ಮೇನ ತುಡುವಕ ಕೈತೆಕ್ಕನ. ನಂಗಡ ಬೌಸರ ಬಾಲಕರ ಬಾಲಕತ್ಯ ಬಲ್ಯ ಸಂಖ್ಯೆ ಬಾರಿ ಈ ಕಾರ್ಯಕ್ರಮ ನಂದಾಕಿಯಿಂದ ಬೈನಲಿತು. ಕೊಡವ ದೀನಬಂಧು ಚಾರಿಟೇಬಲ್ ಟ್ರಸ್ಟ್ ಮೈಸೂರು. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಸ್ಪೆಷಲ್ ಆಫರ್. ಎಸಿ, ಕೂಲರ್, ವಾಷಿಂಗ್ ಮಷಿನ್, ಫ್ರಿಡ್ಜ್, ಫ್ಯಾನ್ ಎಲ್ಲ ಐಟಮ್ಸ್ ಗಳ ಮೇಲೆ ವಿಶೇಷ ರಿಯಾಯಿತಿ. 0% ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್ ಆದರೆ ಇದೇ ಮೇ ಇರುವುದಂಗ ಚಿನ್ನಾಚರಂದು ಮಡಿಕೇರಿ ಕ್ರಿಸ್ಟಲ್ ಕೋರ್ಟ್ ಸಭಾಪಾಡಲು ಕೊಡವ ಯುವ ಮೇಳ ನಡೆಪದುಂಡು. ಪ್ರಪಂಚದ ಮೂಲೆ ಮೂಲೆಯಲ್ಲುಳ್ಳ ಎಲ್ಲ ಕೊಡವಳು ಬಂದಿದ್ದು ಕೂಡಿಯರುಂಡು. ಕೊಡವಾಮೆ ಉಳಿಯುಂಡು ನಾಡು ನಂದಾಡು ನಚಂಗಿ ನಂಗಡ ಸಂಸ್ಕೃತಿ ಆಚಾರ ವಿಚಾರ ಉಡುಪು ನಡುಪು ನಮಿದ ಅಭಿಮಾನದ ಬಂದಿತ್ತು. ಅಂದು ಪೊಲಾಕ 10 ಗಂಟೆಗೆ ಮಡಿಕೇರಿಯ ಪುದಿಯ ಬಸ್ ಸ್ಟ್ಯಾಂಡ್ಗಳಿಂದ ಹೊರಡುವ ಮೆರವಣಿಗೆಗಳು ಕೂಡಿಯಾಡಿತು. ಕ್ರಿಸ್ಟಲ್ ಕೋರ್ಟ್ ತನೆ ಒಗ್ಗಟ್ಟು ಒತ್ತೋರ್ ಮೇಲೆ ನಡೆದಿತ್ತು. ಬೈಕ್ ರ್ಯಾಲಿ ಕೂಡಿಯಾಯಿತು. ಅಲ್ಲಿ 6:30 ತನಕೂ ನಡಪ ಸಾಧಕಂಗಕ್ಕೆ ಸನ್ಮಾನ ನಾಟಕ ರ್ಯಾಂಪ್ ವಾಕ್ ಅನ್ನತ ರಂಗ ರಂಗಾನ ಫಲತರ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಿಂಗೆಲ್ಲರೂ ತಪ್ಪದೆ ಬಂದಿದ್ದು ಕೂಡಿಯಾರುಂಡು. ಇದೇ ಆದ್ಯ ಆಯ್ತು ನಡೆದನುಳ್ಳ ಕೊಡವ ಬಾಲಕರ ಬಾಲಕತ್ಯರ ಈ ಯುವ ಮೇಳಕ್ಕೆ ಎಲ್ಲ ಪೆರಿಯಂಗಳು ಅಲಿಯಂಗಳು ಬೈತರ ನಿರ್ಕಲತೆ ಸಾಲು ಕಟ್ಟಿ ಬಂದಿತ್ತು ಸಾಕಾರ ತಂದಿತ್ತು. ನಂಗಡ ಯುವ ಮೇಳಕ್ಕೆ ಪುರುಡು ಮುಚುರೊಂದು ನಿಂಗಳೆಲ್ಲ ಕೈ ತೊತ್ತಿದ್ದು ಕಾಕಿ ಕೂಟುವವು ಆಯೋಜಕಂಗ ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಂಡುಳ್ಳ ಕುಂಜೀರ ಗಿರೀಶ್ ಭೀಮಯ್ಯ. ಕೊಡವ ಜನಾಂಗತ್ರ ವಿಶಿಷ್ಟ ಸಂಸ್ಕೃತಿ ಆಚಾರ ವಿಚಾರ ಪದ್ಧತಿ ಪರಂಪರೆ ನಮ್ಮೆ ನಾಳೂರ ಪೆರುಮೆರ ಕೂಡ. ಯುವ ಪೀಳಿಗೆಗೆ ಜಾಗೃತಿ ಕೊಂಡಬಪ್ಪ ನಿಟ್ಟಲು ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್ ಆದನೆಯಲ್ಲಿ ಇದೇ ಆದ್ಯವಾಯಿತು ನಡೆದಂಡುಳ್ಳ ಕೊಡವ ಯುವ ಮೇಳಕ್ಕೆ ಮಡಿಕೇರಿ ತಯಾರಾಯನುಂಡು. ಇದೇ ಇರುವುದಂಗ ಚೆನ್ನಿಯಚ್ಚ ಕುರ್ಚಿ ತೊಳಗ ಈ ಕಾರ್ಬಾರು ಜಿಲ್ಲೆ ಕೂಡನಕ್ಕೆ ಕೊಡವ ಸಮಾಜ ಆಂಗೊಳಪಟ್ಟ ಸಂಘ ಸಂಸ್ಥೆ ಬೋರೆ ಬೋರೆ ಕೊಡವಕೇರಿ ಅಲ್ಲತೆ ಪಲತರ ಸಂಘಟನೆಯ ಸಹಕಾರತ್ತು ನಡಪ. ಕಾರಣಾಂತರ ನಿಜ ಚದುರಿಪೋನ ಯುವ ಜನಾಂಗಕ್ಕೆ ಇಲ್ಲಿಯತ ಪದ್ಧತಿ ಪರಂಪರೆನ ಪರಿಚಯ ಮಾಡಿತು ಜನಾಂಗತ್ತು ಒಗ್ಗಟ್ಟು ಕೊಂಡ ಬಪ್ಪನಿಟ್ಟಲು ಈ ಯುವ ಮೇಳತ್ರ ಪ್ರಯತ್ನಂದು ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್ರ ಕನಪಟ್ಟಂಗ ಅರಿಚಿಟ್ಟಿತ್ತು. ಸಮಾಜತ್ರ ಕಟ್ಟಕಡೆಯರ ಜನಕ್ಕೆ ಗುಣಾತ್ಮಕ ಶಿಕ್ಷಣ ಕೊಡಪದು ಕೊಡಗು ವಿಶ್ವವಿದ್ಯಾಲಯತರ ಗುರಿಯಿಂದ ಕುಲಪತಿ ಅಶೋಕ್ ಎಂ ಆಲೂರ ಅಣ್ಣಚಿ ಅವು ನೀನಂದು ಸುದ್ದಿಗೋಷ್ಠಿಯಲ್ಲಿ ತಕ್ಕ ಪರಿವಂಜ. ಕೊಡಗು ವಿಶ್ವವಿದ್ಯಾಲಯ 23 ಕಾಲೇಜಿಗೆ ಒಳಪಟ್ಟಿತ್ತು. ವಿಶ್ವವಿದ್ಯಾಲಯತ ಈಕ 15 ವಿಭಾಗತ್ತು ಸುಮಾರು 450 ಪೆರ್ತು ಮಕ್ಕ ಶಿಕ್ಷಣ ಪಡೆದುಕೊಂಡು ಅಣ್ಣಚಿ ಅಲ್ಲತೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಲ್ಲಿ 22 ಅಧ್ಯಯನ ಪೀಠಕ್ಕೆ ಒಳಪಟ್ಟಿತ್ತು. ಅದತ್ತು 6 ಕೇಂದ್ರತನ ಕೊಡಗು ವಿಶ್ವವಿದ್ಯಾನಿಲಯಕ್ಕೆ ಸ್ಥಳಾಂತರ ಮಾಡುವಂದು ಅರಿಚಿಟ್ಟಿತ್ತು. ಇದೇ ಮೇ 20 ಪಿನ್ನ 21 ನಡಪ ಸಿಇಟಿ ಪರೀಕ್ಷೆನ ಚಾಯಲ್ ನಡೆತುವ